ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಖಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿವರೆಗೂ ಉಚಿತ ವಸತಿ ಹಾಗೂ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶದ ಸಮಯ ಬೆಳಗ್ಗೆ 9:30 to 12:00. ಭೇಟಿ ನೀಡಿ ಶ್ರೀರಾಖಂ ಸ್ಕೂಲ್ ಫಾರ್ ದಿ ಬ್ಲೈಂಡ್, 421/I ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ, ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 0802025215253. ರೈತ ಬಂಧವರೇ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಮುಂದೆ ಕೇಳೋಣ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ವಿಜಯಪುರ ತಾಲೂಕು ನಾಗಠಾಣ ಗ್ರಾಮದ ಶಿವಶಿದ್ದ ಅವಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ ಸರುಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ವಿಜಾಪುರ ತಾಲೂಕು ನಾಗಠಾಣ ಗ್ರಾಮದ ಶಿವಸಿದ್ದ ಸಂಗಪ್ಪ ಔಜಿಯವರ ದ್ರಾಕ್ಷಿ ತೋಟದೊಳಗಿದ್ದೀವಿ. ಬಹಳ ಅನುಭವ ಇರುವಂತಹವರು. ದ್ರಾಕ್ಷಿ ಸುಮಾರು ವರ್ಷಗಳಿಂದ ಅವರು ಬೆಳೀತಾ ಇದ್ದಾರೆ. ಸುಮಾರು 2 ದಶಕಗಳ ಅನುಭವ ಕೃಷಿ ಒಳಗಿದೆ. ಸಾಕಷ್ಟು ಅವರು ಇದ್ರೊಳಗ ತಮ್ಮ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ಸಿದ್ಧರಾಗಿದ್ದಾರೆ. ಅವರ ತೋಟ ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಇತ್ತೀಚೆಗೆ ಅವರು ದ್ರಾಕ್ಷಿಯನ್ನ ಚಟ್ನಿ ಮಾಡ್ಯಾರ. ಬಹಳ ಒಳ್ಳೆ ಬೆಳವಣಿಗೆಯನ್ನ ನಾವು ನೋಡ್ತಾ ಇದ್ದೀವಿ. ಬೆಳೆ ಸಿರಿಯನ್ನ ಮೊಳಕೆ ಒಳಗೆ ನೋಡು ಅಂತೇಳಿ ನಮ್ಮ ಹಿರಿಯರೇನು ಹೇಳ್ಕೊತಾ ಬಂದಿದ್ದಾರೆ. ಈಗ ಅವರ ತೋಟವನ್ನು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ. ಬಹಳ ಚಲೋ ಮೇಂಟೈನ್ ಮಾಡಿದ್ದಾರೆ. ಅವರ ಅನುಭವಗಳನ್ನ ನಾವು ಕೇಳೋಣ, ಅದು ನಿಮಗೂ ಕೂಡ ಸಹಾಯ ಆಗಬಹುದು. ಮುಂದಿನ ದಿನಗಳಲ್ಲಿ ಯಾರು ದ್ರಾಕ್ಷಿ ಇನ್ನೂ ಚಲೋತ್ನಾಗೆ ಬೆಳವಣಿಗೆ ಮಾಡಬೇಕು ಅನ್ನುವಂಥವ್ರು ಏನಿರ್ತೀರಿ, ಅವರಿಗೂ ಕೂಡ ಇದು ಪಾಠ ಆಗಬಹುದು ಅಂತೇಳಿ ನಾವು ಭಾವಿಸ್ತೀವಿ. ಶಿವಸಿದ್ದವರೇ, ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು ದ್ರಾಕ್ಷಿ ಹೆಚ್ಚಿ 6-7 ವರ್ಷ ಆಯ್ತು ರೀ, ಮತ್ತು ಅದರದ್ದು ಇನ್ಕಮ್ ಚಲೋ ಅದ ಸರ್. ನಾವು ಹೆಚ್ಚಿನ ಹೆಚ್ಚು ಕೃಷಿ ಒಳಗೆ ನಮಗೆ ಸರ್ ಪಾಟೀಲ್ ಸರ್ ರೀ, ಮತ್ತು ಅಶ್ವಿನಿ ಮೇಡಮ್ ಅವ್ರಿ, ಮತ್ತು ನಮ್ಮ ಸರ್ ಪಟ್ಟಣ ಸಿಟಿ ಸರ್ ರೀ, ಇವರೆಲ್ಲ ಭಾಳ ನಮಗೆ ಅನುಭವ ಕೊಟ್ರಿ. ಅದರದಿಂದ ನಾವು ದ್ರಾಕ್ಷಿ ಎರೆಹುಳದ ಗೊಬ್ಬರ ರೀ, ಮತ್ತು ಜೀವಾಮೃತ ಮಾಡಿ, ಮತ್ತು ತಿಪ್ಪಿ ಗೊಬ್ಬರ ಜಾಸ್ತಿ ಹಾಕೇವ್ರಿ. ವರ್ಷ ಇಳುವರಿ 1200 ಬಡ್ಡಿಗೆ 8.5 ಟನ್ ಮನಕ್ಕೆ ಬೆಳೀಲಿಕ್ಕೆ ಅವಕಾಶ ಆಗ್ಯದ್ರಿ ಸರ್. ಈಗ ಮೊನ್ನೆ ನೀವು ಚಟ್ನಿ ಮಾಡಿದ್ರಿ, ಚಟ್ನಿ ಮಾಡಿದ ನಂತರ ಏನೇನು ಅದ್ರ ಬಗ್ಗೆ ವ್ಯವಸ್ಥೆ ಮಾಡಬೇಕಾಯ್ತು, ಏನೇನು ನಿರ್ವಹಣೆ ಮಾಡಬೇಕಾಯ್ತು? ಸರ್, ನಾವು ಚಟ್ನಿ ಮಾಡೋಕ್ಕಿಂತ ಮೊದಲು 1 ತಿಂಗಳು ಸರ್ ತಿಪ್ಪಿ ಗೊಬ್ಬರ ಹಾಕಿದೆ ರೀ. ತಿಪ್ಪಿ ಗೊಬ್ಬರ ಹಾಕಿ ಮುಂದೆ 1 ತಿಂಗಳು ಆದ ಬಳಿಕ ಚಟ್ನಿ ಮಾಡಿದೆ ರೀ. ಚಟ್ನಿ ಮಾಡಿದಾಗಳನ್ನೇ ಅಲ್ಲಿದ್ದ ನಾವು ಸ್ವಲ್ಪ ಜೀವಾಮೃತ 8 ದಿವಸ ಚಟ್ನಿ ಮಾಡೋದು, 8 ದಿವಸ ಇಲ್ಲಕ ಜೀವಾಮೃತ ಹಾಕಿದ್ದೇವೆ ರೀ. ಅಲ್ಲಿದ್ದ ಎರೆಹುಳದ ಗೊಬ್ಬರ ಹಾಕಿದೇವೆ ರೀ. ಸರ್ಕಾರಿ ಗೊಬ್ಬರ ಅಂತೂ ಹೆಚ್ಚು ವಾಪಾರ್ಸಾನ ರೀ. ಮತ್ತು ಅಲ್ಲಿ ಈಗ ಸದ್ದು ನಮ್ಮಲ್ಲಿ ರೋಗಗಳನ್ನು ಯಾವೂ ಇಲ್ಲರಿ. ಈಗ ಮಂದಿ ಪಡಗಳಿಗೆ ದವಣಿ ಅವು ಇವು ಬಂದವತ್ತು ಹೇಳ್ತಾರೆ ಸರ್, ಅವೇನು ನಮ್ಮಲ್ಲಿ ಇಲ್ಲರಿ. ಈಗ ಇದ್ದಟ್ಟು ಮಾಲ ಚಲೋ ಅದ್ರಿ, ಮಳೆಯಾಗೆ ಸಿಕ್ಕೇವ್ರಿ ಸರ್. ಮಳೆಯಾಗ ಆದರೂ ಔಷಧ ಹಂಗೆ ಕಂಟಿನ್ಯೂ ದಿನಕ್ಕೆ 1 ಟೈಮ 2 ಟೈಮ ಹೊಡೆದ ಕಿಸಿಂದ ಅವು ಏನು ಲೆಕ್ಕಕ್ಕದವ್ರಿ ಸರ್. ನಾವು ನೋಡ್ತಾ ಇದ್ದೀವಿ ಪ್ರತಿ ವರ್ಷ ಇತ್ತೀಚಿನ ದಿವಸಗಳಾಗ ಚಟ್ನಿ ಮಾಡೋ ಟೈಮಿಗೆ ಮಳೆ ಬರುವಂಥದ್ದು, ಅದರಿಂದ ತೊಂದರೆ ಆಗುವಂಥದ್ದು ನೋಡ್ತಾ ಇದ್ದೀವಿ. ನೀವು ನಿಮ್ಮ ಅನುಭವ ಏನದ, ಕಳೆದ 8 ವರ್ಷಗಳಲ್ಲಿ ಇಂಥ ಒಂದು ಸಮಸ್ಯೆ ನಿಮಗೆ ಆಗ್ತಾ ಇದೆ ಮಳೆಯಿಂದಾಗಿ, ಮತ್ತು ಯಾವ ರೀತಿ ಅದನ್ನು ನೀವು ಎದುರಿಸ್ತಾ ಇದ್ದೀರಿ? ಸರ್, ಮಳೆ ಬತ್ತಂದ್ರೆ ನಮಗೊಂದು ಸ್ವಲ್ಪ ತ್ರಾಸ ಆಗ್ತದೆ ರೀ. ದ್ರಾಕ್ಷಿದು ಭಾಳ ರೋಗಗಳನ್ನು ಕಾಡ್ತಾವ ರೀ. ಆದರೂ ಬಿಡಲ್ಲ ಸರ್. ಇವು ಹಿಟ್ನಳ್ಳಿ ಫಾರ್ಮಿಗೆ ಹೋಗಿ ಟೈಕೋಡರ್ಮ ಸೋಡಾಮನ್ಸ ಮಳೆ ಚಾಲು ಆದರೂ ಸರ್, ಮಳೆ ನಿತ್ತಗಳೇ ನಾವು ಟೈಕೋಡರ್ಮ ಸೋಡಾಮನ್ಸ ಅದು ಎರಡರಲ್ಲಿ ಅದು ಎರಡರಲ್ಲಿ ಹಾಕ್ತೇವೆ ರೀ ಸರ್. ಬಡ್ಡಿಗೆ ಹೆಚ್ಚು ಬಿಡ್ತೇವೆ ರೀ, ಒಟ್ಟು ಭೂಮಿ ಕಾವು ಮಾಡಿಬಿಡ್ತೇವೆ ರೀ ಸರ್. ಕಾವು ಮಾಡಿದೇವಂದ್ರೆ ಆ ರೋಗಗಳನ್ನು ಯಾವೂ ಬರೋಲ್ಲ ಸರ್. ಇದ್ದಷ್ಟು ಬನಿ ಹಿಡ್ಕೊಂಡು ನಿಂತು ಬಿಡ್ತಾರೆ ಸರ್. ಅದಕ್ಕಾಗಿ ನಾವು ಎಷ್ಟು ಮಳೆ ಆದರೂ ನಾವು ಅದಕ್ಕೆ ಹೆದರಂಗಿಲ್ಲ ರೀ. ಮತ್ತು ತಿಪ್ಪಿ ಗೊಬ್ಬರ ಜಾಸ್ತಿ ಮಾಡಿರ್ತೀವಿ ಸರ್. ವರ್ಷದಾಗ 2 ಟೈಮ್ ಹಾಕ್ತೇವೆ ರೀ. ಅಕ್ಟೋಬರ್ದಾಗ ಒಮ್ಮೆ ಹಾಕ್ತೇವೆ ರೀ ಸರ್. ಏಪ್ರಿಲ್ ಚಟ್ನಿಯಾಗೂ ತಿಪ್ಪಿ ಗೊಬ್ಬರ ಹಾಕ್ತೇವೆ ರೀ. ಮತ್ತು ಔಷಧ ಅಂತೂ ಕಂಟಿನ್ಯೂ ರೀ. ಮಳೆ ಆಯಿತು ಅಂದರೆ ಟೈಕೋಡರ್ಮ ಸೋಡಾಮನ್ಸ ಚಾಲೂ ಇಲ್ಲ ಸರ್. ಬಡ್ಡಿಗೆ 4-5 ಲೀಟ್ರ್ 5 ಲೀಟ್ರ್ 2-3 ಟೈಮ್ ಬಿಡ್ತೇವೆ ರೀ. ಮತ್ತು ಇವು ಬೋರಾನ RSK ಸಿಗ್ತಾವ್ರಿ ಸರ್. ಬೋರಾನ ಕ್ಯಾಲ್ಸಿಯಮ್ಮ ಮ್ಯಾಗ್ನೇಷಿಯಮ್ಮ ಜಿಂಕ ಇವೆಲ್ಲ ಬಡ್ಡಿಗೆ ಬಿಡ್ತೇವೆ ರೀ ಸರ್. ಅಡ್ವಾನ್ಸಿ ಒಟ್ಟು ಭೂಮಿ ಕಾವು ಮಾಡೋ ಸರ್. ಅಂದರೆ ಸರ್ಕಾರಿ ಗೊಬ್ಬರ ಅಂತೂ DAP PAP 1-2 ಚೀಲ್ ಬಿಟ್ಟಿದ್ದೇವೆ ಅಂದ್ರೆ ಕಲಾಸ ಆಯ್ತು ರೀ. ಉಳಿದಿದ್ದು ಯಾವ ಗೊಬ್ಬರನೂ ಬಿಡೋಣ ಸರ್. ಅಂದ್ರೆ ಹಿಂಗೇನು ಮಳೆ ಹೆಚ್ಚು ಕಡಿಮೆ ಆಯಿತು ಅಥವಾ ಅದರಿಂದ ತೊಂದರೆ ಆಯಿತು ಅಂತಂದ್ರೆ ನಿಮಗೇನು ಕಷ್ಟ ಅನ್ಸಂಗಿಲ್ಲ? ಇಲ್ಲ ಸರ್, ಏನು ಕಷ್ಟ ಆಗಿಲ್ಲರಿ. ಈಗ 4ನೇ ವರ್ಷ ರೀ ಸರ್ ಮಳೆಗಾಲ. ಅಗದಿ ಚಟ್ನಿ ಹೊಡಿ ಟೈಮ್ದಾಗ ಫ್ಲವರಿಂಗ್ ಇರೋ ಟೈಮ್ದಾಗ ಮಳೆ ಚಾಲು ಆಗ್ತೈತೆ ರೀ ಸರ್. ಹೋದ ವರ್ಷ ಅಂತೂ ಫ್ಲವರಿಂಗ್ದಾಗೆ ಮಳೆ ಚಾಲು ಆಯ್ತೈತೆ ರೀ ಸರ್. ಫ್ಲವರಿಂಗ್ದಾಗ ಚಾಲು ಆದರೂ ನಮ್ಮದು ಏನು ಫರಕ್ ಬಿದ್ದಿಲ್ಲ ಸರ್. ಕರೆಕ್ಟ್ ಔಷಧ ಹೊಡಿದು ಕರೆಕ್ಟ್ ಮೇಂಟೆನ್ಸ್ ಮಾಡಿದೇವೆ ರೀ. ಆದರೂ ನಮಗೆ ಈ ಹಿಟ್ನಳ್ಳಿ ಫಾರ್ಮ್ದಿಂದ ಏನು ಔಷಧ ಸಿಕ್ಕದ ಸರ್, ಅದು ಮಾತ್ರ ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಗೆ. ಯಾಕಂದ್ರೆ ಭೂಮಿನೇ ಕಾವು ಮಾಡಿಬಿಡ್ತಾರೆ ಸರ್. ಬಡ್ಡಿಗೆ ಬಿಡ್ತೇವೆ ರೀ ಸರ್, ಮ್ಯಾಲನ ಸ್ಪ್ರೇ ಮಾಡ್ತೀವಿ ನಾವು. ಎರಡು ಟೈಮ್ ಆದರೂ ಅದನ್ನೇ ಸ್ಪ್ರೇ ಮಾಡ್ತೀವಿ. ಎಷ್ಟು ಟೈಮ್ ಮಳೆ ಆದರೂ ಫಸ್ಟ್ ಅದು ಹೊಡೆದೆ ಮುಂದಿನ ಬೇರೆ ಔಷಧ ಕೊಡ್ತೀವಿ ಸರ್. ಹ್ಞೂ ಅಂದ್ರೆ ಈಗೇನ್ ನೀವು ದ್ರಾಕ್ಷಿ ಬೆಳೆಯಕ್ ಶುರು ಮಾಡಿದ್ರಿ, ಯಾವಾಗಿಂದ ಈ ವಾತಾವರಣದ ಏನು ಅನುಭವ ಅದ ತಮ್ದು? ಚಲೋ ಬಿಸಿಲಿದ್ದಾಗ, ಚಲೋ ವಾತಾವರಣ ಇದ್ದಾಗ ಅವಾಗ ಹೆಂಗ್ ನಿಮಗೆ ಇಳುವರಿ ಬರ್ತಿತ್ತು? ಮತ್ತೆ ಈಗೇನು ತಾವ್ ಹೇಳಿದ್ರಲ್ಲ ಮಳೆ ಬಂದ್ರೂ ಸಹಿತ ನಮಗೇನು ತೊಂದರೆ ಆಗಿಲ್ಲ ಅಂತೇಳಿ, ಇಳುವರಿ ನೀವು ಯಾವ ರೀತಿ ತಗೊಂಡಿರಿ? ಚಲೋ ವಾತಾವರಣ ಇದ್ದಾಗ ಮತ್ತೆ ಮಳೆ ಬಂದಾಗ ಏನಾದ್ರೂ ಏರುಪೇರು ವ್ಯತ್ಯಾಸಗಳು ಆಗ್ಯಾವ ಹೆಂಗಂತೀರಿ? ಏನಾಗಿಲ್ಲ ಸರ್ ನಮ್ಗೆ, ಈಗ ಸಮ ಆಗ್ಯಾವ್ರಿ. ಮಳೆ ಇದ್ದಾಕಾರನು ಅಷ್ಟೇ ಇಳುವರಿ ಬರ್ತದ್ರಿ. ಮಳೆ ಇಲ್ಲಾರಾಕಾರನು ಸ್ವಲ್ಪ ಔಷಧ ಖರ್ಚು ಕಮ್ಮಿ ಬರ್ತದ್ರಿ. ಮಳೆ ಇಲ್ಲಾರಾಕಾರ್ರಿ, ಮಳೆ ಇದ್ದಾಕಾರ ಒಂದು ಸ್ವಲ್ಪ ಔಷಧ ಲಾಗೋಡಿ ಹೆಚ್ಚು ಬರ್ತಾರೆ. ಹ್ಞೂ ನಾವು ಮಳೆ ಇದ್ರು ಏನ್ರಿ ಇರ್ಲಿಕ್ಕೇನು, ಮಳೆ ಇರ್ಲಿಕ್ಕಂದ್ರೆ ಮೂರು ನಾಲ್ಕು ದಿವಸಿಗೊಮ್ಮೆ ಔಷಧ ಹೊಡಿತೇವ್ರಿ. ಮಳೆ ಚಾಲು ಆಯ್ತಾನೆ ಎಡಿಕೊಮ್ಮೆ ಕಂಪಲ್ಸರಿ ಔಷಧ ಹೊಡಿತೇವ್ರಿ. ಅಂದ್ರೆ ವಾತಾವರಣವನ್ನು ಎದುರಿಸಿ ನೀವು ಕೃಷಿ ಮಾಡುವಂತದ್ದು ಕಲ್ತು ಬಿಟ್ಟಿರಿ. ಸರಳಾಗಿ ನೀವು ಅದರ ನಿಮ್ಮ ವಿಜ್ಞಾನಿಗಳ ಸಹಾಯದಿಂದ ನೀವು ಮಾಡ್ತಾ ಇದ್ರಿ. ಹೆಚ್ಚನ ಹೆಚ್ಚರಿ ಸರ್, ದ್ರಾಕ್ಷಿಗಳಿಗೆ ತಿಪ್ಪಿ ಗೊಬ್ಬರ ಹೆಚ್ಚು ವಾಪರಿಸ್ಬೇಕ್ರಿ. ಈ ಸರ್ಕಾರಿ ಗೊಬ್ಬರ ವಾಪರಿಸಿದ್ರೆ ರೋಗ ಅಟ್ಯಾಕ್ ಆಗ್ತಾವ್ರಿ, ಪಡಗಳು ಫೇಲ್ ಆತಾವ್ರಿ. ಮತ್ತು ನಮ್ಮ ತಿಪ್ಪಿ ಗೊಬ್ಬರ ಹೆಚ್ಚು ವಾಪರಿಸೋದ್ರಿಂದ ನಮಗೆ ಯಾವ ರೋಗನೂ, ಮಳೆ ಇದ್ರು ಏನ್ರಿ ಮಳೆ ಇರ್ಲಿಕ್ಕೇನು, ನಾವು ಅದಕ್ಕೂ ಅಂಜಿಲ್ರಿ. ನೀವು ಸಾಕಷ್ಟು ಪ್ರಮಾಣದ ತಿಪ್ಪಿ ಗೊಬ್ಬರ ಆಗಿರ್ಬೋದು ಅಥವಾ ಸಾವಯವ ಗೊಬ್ಬರ ಬೇಕು ನಿಮಗೆ, ನೀವು ಹೆಂಗೆ ಮಾಡ್ತಾ ಇದ್ದೀರಿ ಅದನ್ನು? ಸರ್ ನಾವು ಎರೆಹುಳದ ಗೊಬ್ಬರ ಇಲ್ಲೇ ತಯಾರು ಮಾಡ್ತೀವಿ ಸರ್. ಒಂದು 500 ರೂಪಾಯಿಗೆ ಒಂದು ಕೆ ಜಿ ಹುಳ ಸಿಗ್ತಾರೆ ಸರ್. ಅವೊಮ್ಮೆ ಎರಡು ಫಸ್ಟಿಗೆ ಎರಡು ಇದ್ದು ರೀ, ಈಗ ಒಂದೇ ಅದ್ರಿ ಸರ್. ಮೊದಲು ಎರಡು ಮಾಡಿದ್ದೇವೆ ರೀ, ಈಗ ಅವು ಹುಳ ತಂದು ಬಿಡೋದು. ಮತ್ತು ಜೀವಾಮೃತ ವರ್ಷದಾಗ ಒಂದು ಮೂರು ನಾಲ್ಕು ಸಲ ಅಂತೂ ಜೀವಾಮೃತ ಹಾಕ್ತೀವಿ ಸರ್. ಒಂದು ಗಿಡಕ್ಕೆ ಒಂದು ಚರಿಗೆ ಒಂದು ಅರ್ಧ ಲೀಟ್ರ್ ಹಾಕ್ತೀವಿ ರೀ ಒಂದು ಬಡ್ಡಿಗೆ ರೀ. ಅದರದಿಂದ ನಮ್ಗೆ ಹೂನು ಇಳುವರಿನೂ ಚಲೋ ಬೀಳ್ತಾರೆ ಸರ್ ಅದರದಿಂದ. ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಅವ್ರ ಮೂಲಕವಾಗಿ ನೀವು ಕಲ್ತ್ರಿ, ಸಾಲಿನೂ ನೀವು ಹೆಚ್ಚು ಕಲ್ತಿಲ್ಲ. ಈ ಒಕ್ಕಲುತನದ ಬಗ್ಗೆ ಹೆಚ್ಚಿನ ಮಾಹಿತಿ, ಈಗ ದ್ರಾಕ್ಷಿ ಬೆಳೆಯುವಂತದ್ದು ಏನಿರ್ತದೆ, ಬಹಳ ಸೂಕ್ಷ್ಮವಾಗಿ ನಾವು ಬೆಳಿಬೇಕಾಗ್ತದೆ, ಬಹಳಷ್ಟು ಜ್ಞಾನ ಬೇಕಾಗ್ತದೆ, ಟ್ರೈನಿಂಗ್ ಬೇಕಾಗ್ತದೆ. ಹೇಳಿದ್ರಿ ತಾವು ಇಲ್ಲಿ ಹಿಟ್ನಳ್ಳಿ ಫಾರ್ಮಿಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಅಂಥೇಳಿ, ಅದು ಬಿಟ್ಟು ಮತ್ತೆ ಏನಾದರೂ ಟ್ರೈನಿಂಗ್ ತೊಗೊಂಡಿದ್ದು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ತೊಗೊಳೋದಕ್ಕೆ ಬೇರೆ ಮೂಲಗಳನ್ನು ಹುಡುಕಾಡ್ಕೊಂಡು ಹೋಗಿದ್ದು ಏನಾದರೂ ಅದನ್ನು? ಏನಿಲ್ಲ ಸರ್, ನಾ ಎಲ್ಲಿ ಹೋಗಿಲ್ಲರಿ. ಆರ್ ಎಸ್ ಕೆ ನಮ್ಮ ಪಾಟೀಲ್ ಸರ್ ಸ್ವಲ್ಪ ಹೆಚ್ಚು, ಅವರು ಈ ಔಷಧ ಹೊಡ್ರಿ ಈ ಔಷಧ ಹೊಡ್ರಿ, ಅವರು ಯಾವಾಗಾರ ಒಮ್ಮೆ ಕರ್ಕೊಂಡ್ಬರ್ತೀನಿ ಸರ್. ಅವರು ಬಂದು ಗಿಸಿ ನಮಗೆ ಹಿಂಗೆ ರೀ ಔಷಧವ್ರ ಇದು ಒಂದು ಸ್ವಲ್ಪ ಇಲಿ ಯಾಕೋ ಇದು ಆಗ್ಯದ, ನಮ್ಮಲ್ಲಿ ಔಷಧ ಅದ ಮತ್ತು ಇದು ಜಿಂಕ ಬೋರಾನ ಸಿಗ್ತದ್ರಿ ಸಬ್ಸಿಡಿ ಒಳಗೆ, ಇಲ್ಲಿ ಒಯ್ದು ಬಿಡ್ರಿ ಅಂತಂದ್ರೆ ಅದರಿಂದ ನಾವು ಭಾಳ ಇಂಪ್ರೂವ್ ಆಗ್ಯಾರ ಸರ್. ಅವು ಹೆಚ್ಚು ವಾಪಾಸ್ತೀವ್ರಿ. ಈ ಸರ್ಕಾರಿ ಗೊಬ್ಬರ ಅಂತೂ ಒಟ್ಟೆ ನಾವು ಅದಕ್ಕೆ ಹೆಚ್ಚನ ಹೆಚ್ಚು ತೋರ್ಸಲ್ಲ ಸರ್. ಮತ್ತು ಇವು ಸಾವಯವ ಗೊಬ್ಬರ ಅಂತೂ ಎರೆಹುಳದ ಗೊಬ್ಬರ ವರ್ಷಕ್ಕೆ ಯಾವ ಟೈಮ್ ಹಾಕ್ತೀವಿ ರೀ. ಅವು ಕೆ ಜಿ ಕಾಟ ಮಾಡಿ ಅರ್ಧ ಕೆ ಜಿ ಆಗ್ತಿತ್ತಂದ್ರೆ ಅರ್ಧ ಕೆ ಜಿ ಹಾಕ್ತೀವಿ ಗಿಡಕ್ಕೆ ರೀ. ಒಂದು ಕೆ ಜಿ ಆಗ್ತಿತ್ತಂದ್ರೆ ಒಂದು ಕೆ ಜಿ ಹಾಕ್ತೀವಿ ರೀ. ಜೀವಾಮೃತ ಅಂತೂ ಹೆಚ್ಚು ಉಪಯೋಗ ಮಾಡ್ತೀವಿ ರೀ. ಏನು ನೀವು ಶುರು ಮಾಡಿದಾಗಿಂದನೇ ಹೆಚ್ಚಿಗೆ ಸಾವಯವ ಗೊಬ್ಬರ ಉಪಯೋಗ ಮಾಡ್ಕತ್ತಿರೋ ಅಥವಾ ಇಲ್ಲ ಇದನ್ನು ಮಾಡಬೇಕು ಚಲೋ ಆಗ್ತದೆ ಅನ್ನುವಂಥದ್ದು ಏನಾದರೂ ಅನುಭವ ಬೇರೆಯವರಿಂದ ನಿಮಗೆ ಸಿಕ್ತು? ಸರ್ ನಮ್ಗೆ ಸರ್ ಹೇಳಿದ್ರಿ, ಜೀವಾಮೃತದಿಂದ ಮತ್ತು ಎರೆಹುಳದ ಗೊಬ್ಬರದಿಂದ ನಮ್ಮ ಪಟ್ಟಣ ಶೆಟ್ಟಿ ಸರ್ ಹೇಳಿದ್ರಿ ಮತ್ತು ಪಾಟೀಲ್ ಸರ್ ಭಾಳ ಅದನ್ನು ಮಾಡ್ರಿ ಮಾಡ್ರಿ ಅಂತ. ನಾವು ಈಗ 4 ವರ್ಷ ಆಯ್ತು ಸರ್ ಮಾಡ್ಲಿಕ್ಕೆ. 4 ವರ್ಷದಿಂದ ವರ್ಷಕ್ಕೊಂದು 50 ಕಿಲೋಕ್ಕಿಂತ ಮಾಲ ಇಳುವರಿ ನಮಗೆ ಹೆಚ್ಚಾಗ್ಯದ್ರಿ. ಮೊದಲು ಸರ್ಕಾರ ಗೊಬ್ಬರ ಹೆಚ್ಚಾಗ್ತಿದ್ದೇವೆ ಸರ್. ಅವಾಗ ಪಡ ಹಳದಿ ಆಗೋದ್ರಿ, ಕುಡಿ ಊರ್ದ ಹೋಗೋದು, ಕುಡಿ ಚುಂಟೋದು ಭಾಳ ಹೈರಾಣ ನಡೆದಿತ್ತು. ಈಗಂತರೂ ಅದ್ರದ್ದೇನು ಅಭ್ಯಂತರ ಇಲ್ಲ ಸರ್. ಸರ್ ಹೇಳಿದ ಬಳಿಕ ಇದೇ ಸಾವಯವ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗ್ಯದ್ರಿ. ಈಗ ಕಳೆ ಕಸ ತೆಗಿಬೇಕಾಯ್ತಪ್ಪ ಅಂತಂದ್ರೆ ಅಲ್ಲೂ ಏನು ಕೈ ಕಳೆ ಮಾಡುವಂಥದ್ದು, ಕೂಲಿ ಹಚ್ಚಿ ಮಾಡುವಂಥದ್ದು, ಮಷಿನ್ಗಳನ್ನು ಉಪಯೋಗ ಮಾಡುವಂಥದ್ದು ಮಾಡ್ತಾ ಇದ್ರು? ಏನು ಕಳೆನಾಶಕ ಔಷಧಗಳನ್ನು ಉಪಯೋಗ ಮಾಡ್ತಾ ಇದ್ದೀರಿ ಸರ್? ನಾವು ಹೆಚ್ಚು ಫಸ್ಟಿಗೆ ಒಮ್ಮೆ ಬೇಸಿಗೆಗನ 3 ತಿಂಗಳು ಇರ್ಲಕ್ಕಾಗೆ ಒಮ್ಮೆ ಅದು ಹುಲ್ಲು ಸಾಯಂಥದ ಔಷಧ ಹೊಡಿತೇವ್ರಿ ಸರ್. ಅದ್ರ ಮೇಲೆ ಅಂತೂ ಒಟ್ಟೆ ಔಷಧ ಯಾವ ಹೊಡೆ ಅಂದರೆ ಕೈಲೇ ತೆಗಿತೀವಿ ರೀ. ಮನೆಯವರು ಸ್ವಲ್ಪ ಭಾಳ ಲೋಡ್ ಬತ್ತು ಅಂದ್ರೆ ಆಳುಗಳು ಹಚ್ತೇವೆ ಸರ್. ಇಲ್ಲಿಕ್ಕಂದ್ರೆ ಮನೆಯವರೇ ನಮ್ಮ ಹೆಣ್ಮಕ್ಳು, ನಾವು 4 ಮಂದಿ ಇದ್ದಾರೆ ಸರ್. ನಾವು 2 ಅಣ್ಣ ತಮ್ಮರು, 2 ಹೆಣ್ಮಕ್ಳು ರೀ. 4 ಮಂದಿ ಕೂಡಿ ಕೆಲಸ ಮಾಡ್ತೀವಿ ರೀ. ಕಡ್ಡಿ ಮಾಡಾಕಾರ ಅಂತೂ ಒಂದು ಆಳು ಹಚ್ಚಾನ ಸರ್. ನಾವು ಮನೆಯವರೇ ಮಾಡ್ತೀವಿ ರೀ, ಒಟ್ಟು ಆಳೆ ಹಚ್ಚಾನ ರೀ. ಮತ್ತು ನಮ್ಗೆ ಈಗ ದೊಡ್ಡ ಅನುಕೂಲ ಆಗ್ಯದ ರೀ ಅದ್ರ ದ್ರಾಕ್ಷಿದು. ದ್ರಾಕ್ಷಿ ಹಚ್ಚೋದಕ್ಕಿಂತ ಪೂರ್ವದೊಳಗೆ ಯಾವ ರೀತಿ ಇತ್ತು ಕೃಷಿ? ಎಷ್ಟು ಇಳುವರಿ ಬರ್ತಿತ್ತು, ಎಷ್ಟು ಆದಾಯ ಬರ್ತಿತ್ತು? ದ್ರಾಕ್ಷಿ ಆದ ನಂತರ ಏನೇನು ಬದಲಾವಣೆಗಳಾಗ್ಯಾವ ಸರ್? ದ್ರಾಕ್ಷಿಗಿಂತ ಮೊದಲು ನಾವು ಎಕಡೆ ಬೆಳೆದ್ರು 2 ಲಕ್ಷ 3 ಲಕ್ಷ ಇಷ್ಟೇ ಬೆಳೀತಿದ್ದೇವ್ರಿ ಸರ್, 4 ಎಕರೆ 7 ಗುಂಟೆದಾಗ ರೀ. ಈಗ 16 ಲಕ್ಷ ತನಕ ಹಿಡಿದು 20 ಲಕ್ಷ ತನಕ ಈ ದ್ರಾಕ್ಷಿ ಹಚ್ಚದ ಒಳಗೆ ಬೆಳಿತೀವಿ ರೀ. ಒಂದು 4 ಲಕ್ಷ ರೂಪಾಯಿ ಲಾಗೋಡ್ ಆತಾರೆ ಔಷಧದ್ದು, ಸ್ವಲ್ಪ ಆಳುಗಳದು ಮತ್ತು ಮನೆಯವ್ರದ್ದು ಎಲ್ಲ ಕೂಡ್ಕಿಸಿ ಒಂದು 4 ಲಕ್ಷ ರೂಪಾಯಿ ಲಾಗೋಡ್ ಆತಾರೆ. ಒಂದು 14 ಲಕ್ಷ ರೂಪಾಯಿ ಈ ದ್ರಾಕ್ಷಿ ಹಚ್ಚದ ಒಳಗಂತೂ ನಮ್ಗೆ ದೊಡ್ಡ ಅನುಕೂಲ ಆಗ್ಯದ್ರಿ. ಯಾಕಂದ್ರೆ ಒಮ್ಮೆ ರಾಕ್ ಕೊಡ್ತದೆ ಸರ್. ಇವು ಏನ್ರಿ ಮಾಡ್ಲಿಕ್ಕೆ ಏನೋ ಸಾಲಿ ಕಲಿದೆ ಅದರಲ್ಲಿ ಹುಡುಗರದು ಮತ್ತು ಭೂಮಿ ತಗೊಳ್ಳೋದಾಗಲಿ ಏನೇ ಆದರೂ ಪಟಾಪಟ ಕೆಲಸ ಆತಾವ್ರಿ ಸರ್. ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ದೀರಿ? ಮಾರ್ಕೆಟ್ ಬಿಜಾಪುರ ಸರ್, ಇದು ತಾಸ್ಗಾಂವ್ರಿ. ಅಲ್ಲಿ ಹಚ್ಚಿ ಬಿಡ್ತೇವ್ರಿ ಸರ್, ಅವರು ನಾವು ಫೋನ್ ಹಚ್ಚದೇವಂದ್ರೆ ಇಂಥ ದಿವ್ಸ ಹಚ್ಚತ್ತ ಹೇಳ್ತಾರೆ ಸರ್, ಎರಡು ವಾರ ಮಾರ್ಕೆಟ್ ಅದಾವ ರೀ, ಬುಧವಾರ ತಾಸ್ಗಾಂ ಮಾತಾರೆ ಸರ್, ಶನಿವಾರ ಬಿಜಾಪುರ ಅದ ರೀ, ಬಿಜಾಪುರ ಹೇಳಿಬಿಟ್ಟೇವನ್ ಬಿಜಾಪುರ ಹಚ್ತಾರೆ, ಅಲ್ಲಿ ತಾಸ್ಗಾಂ ಹಚ್ತಾರೆ, ಅಲ್ಲಿ ನಾವು ಹೊಳ್ಳಿ ನಮ್ಗೆ ಫೋನ್ ಹಚ್ತಾರೆ ಈ ರೇಟಿಗೆ ಮಾಲ್ ಬೇಡ್ರೆ ಕೊಡೋನ ಬೇಡ, ಇಲ್ಲ ನಾವು ಕೊಡು ಅಂದ್ರೆ ಕೊಡ್ತಾರೆ, ಬೇಡ ಅಂದ್ರೆ ಕ್ಯಾನ್ಸಲ್ ಮಾಡ್ತಾರೆ, ಮತ್ತೆ ಮರೆಯ ವಾರ ಹಚ್ತಾರೆ ಸರ್. ಇಲ್ಲಿ ತನಕ ನಿಮಗೆ ದ್ರಾಕ್ಷಿ ಒಳಗೆ ಕನಿಷ್ಠ ದರ ಬಂದಿದ್ದು ಗರಿಷ್ಠ ದರ ಬಂದಿದ್ದು ಎಷ್ಟು ತಗೊಂಡಿರಿ ಸರ್? ಹೋದ ವರ್ಷ ನಾವು 8.5 ಟನ್ನಿಗೆ ಈಗ ಒಂದೇ ಪಡ ಆಯ್ತು ರೀ ಸರ್, ಈಚೆಗಡೆ 12.5 ಟನ್ನಿಗೆ 1,70,000 ತೊಗೊಂಡಿವ್ರಿ ಸರ್. ಅದಕ್ಕಿಂತ ಮೊದಲು ರೀ ಅವಾಗ ಸ್ವಲ್ಪ ರೇಟ್ ಜಂಪ್ ಮಾಡ್ತಾರೆ, 710 ರೂಪಾಯಿ ಮಾಡ್ತಾರೆ, 710 ರೂಪಾಯಿ ಮಾಡ್ದಕ್ಕಾರ ಅವಾಗ ಬರೀ ಒಂದೇ ಪಡ ಆಯ್ತು ರೀ, ಅದು 8 ಟನ್ ಆಗಿತ್ತು ರೀ, 8 ಟನ್ನಿಗೆ 16,00,000 ರೂಪಾಯಿ ಆಗಿತ್ತು ರೀ. ಖರ್ಚು ಕಂದತ್ತಗ ಒಂದು 15,00,000 ರೂಪಾಯಿ ಉಳಿದೈತೆ ರೀ, 2,00,000-3,00,000 ರೂಪಾಯಿ ಲಾಗೋಡೆ ಆಗಿತ್ತು ರೀ, ಒಂದು 15,00,000 ರೂಪಾಯಿ ನಮ್ಗೆ ನೆಟ್ ಉಳಿದೈತೆ ರೀ. ಈಗ ಮಾರಾಟ ಮಾಡಿದ ನಂತರ ಪೇಮೆಂಟ್ ಆಗುವಂಥದ್ದು, ದುಡ್ಡು ನಿಮಗೆ ಸಿಗುವಂಥದ್ದು ಸರಳ ಆಗ್ತದೆ ಎಲ್ಲ ಕೆಲಸ? ಹ್ಞೂ ಸರ್, ಎಲ್ಲ ಸರಳ ಆಗ್ತಾರೆ, ನಮ್ಮ ಅಕೌಂಟಿಗೆ ಹಾಕಂದ್ರೆ ಅಕೌಂಟಿಗೆ ಹಾಕ್ತಾರೆ, ಕ್ಯಾಶ್ ಕೊಡು ಅಂದ್ರೆ ಕ್ಯಾಶ್ ಕೊಡ್ತಾರೆ, ದುಡ್ಡಿನೇನು ಪ್ರಾಬ್ಲಮ್ ಆಗಲ್ಲ ರೀ. ಅಂದ್ರೆ ದ್ರಾಕ್ಷಿ ಬೆಳೆಯೋದ್ರಿಂದ ನೀವು ಭಾಳ ಸಂತೋಷವಾಗಿದ್ದೀರಿ? ಹ್ಞೂ ಸರ್, ಸಂತೋಷ ಆಗಿದ್ದಾವ್ರಿ ಸರ್, ಈ ಉಳು ಬೆಳಿಕಿತ ನಮಗೆ ದ್ರಾಕ್ಷಿ ದೊಡ್ಡ ಲಾಭ ಅನಿಸಿದ್ರಿ. ಈಗ ನಿಮ್ಮ ದ್ರಾಕ್ಷಿ ಬೆಳೆಯನ್ನು ನೋಡೋದಕ್ಕೆ ಭಾಳ ಜನ ರೈತರು ಬರ್ತಿರ್ಬೋದಲ್ಲ, ಅವ್ರಿಗೇನು ಹೇಳ್ತಾ ಇರ್ತೀರಿ? ಸರ್, ನಾವು ಏನು ಹೊಡೆದಿದ್ದೇವು ಏನು ಭೂಮಿಗೆ ಬಿಟ್ಟಿರ್ತೇವೆ ಅದು ಕಂಪಲ್ಸರಿ ಹೇಳ್ತೇವ್ರಿ. ಈಗ ನಮ್ಮ ಮಾಮಾರು ಹಚ್ಚಾರಿ, ನಮ್ಮ ಮತ್ತು ನಮ್ಮ ದೋಸ್ತರು ಹಚ್ಚಾರಿ, ಅವ್ರಿಗೆ ನಾವು ಹೆಚ್ಚನ ಹೆಚ್ಚ ಎರಿ ಉಳಿದ ಗೊಬ್ಬರ ಮತ್ತು ಜೀವಾಮೃತ ಮತ್ತು ನೀವು ಆಕಳು ಗೋಮಂತ್ರ ಹಿಡಿದಕ್ಕಿಸಿಂದ ವಾರದಾಗ ಒಂದು 10 ಲೀಟರ್ ಅರಿ ಬಡ್ಡಿಗೆ ಬಿಡ್ರಿಪ್ಪ ಡ್ರಿಪ್ಪಿನ ಮುಖಾಂತರ ಅಂತ ಹೇಳ್ತೇವೆ ಸರ್. ಅವರು ಬಂದಗಿಸಿಂದ ಅದೇ ಪ್ರಕಾರ ಮಾಡ್ತಾರೆ. ಈಗ ನಾವು ನೋಡ್ತಾ ಇದ್ದೀವಿ ನಿಮ್ಮ ಅನುಭವನೂ ಅದ, ಮಳೆಗಾಲ ಹೆಚ್ಚು ಕಡಿಮೆ ಆಗ್ತಾ ಇದೆ, ಮಳೆ ಹೆಚ್ಚಿಗೆ ಆಗ್ತದೆ, ಕೆಲವೊಮ್ಮೆ ಬರುವುದಿಲ್ಲ, ಆಲಿಕಲ್ಲು ಬೀಳ್ತಾವೆ, ಇಂಥವೆಲ್ಲ ವಿಕೋಪಗಳು ಇದ್ದೇ ಇರ್ತಾವೆ. ಇದನ್ನು ನೀವು ಎದುರಿಸಿ ಚಲೋತ್ನಾಗೆ ಕೃಷಿ ಮಾಡ್ತಾ ಇದ್ದೀನಿ, ತೊಂದರೆ ಮಾಡಿಕೊಂಡಿಲ್ಲ ನನ್ನ ದ್ರಾಕ್ಷಿ ಬೆಳೆಗೆ ಅಂತ ನೀವು ಹೇಳಿದ್ರಿ ಇಲ್ಲಿ ತನಕ. ಇದೇ ಪಾಠವನ್ನು ನೀವು ಯಾರೀಗ ದ್ರಾಕ್ಷಿ ಮಾಡ್ತಾ ಇದ್ದಾರೆ ಅದು ನಿಮ್ಮಿಂದ ಕಲಿತು ಅವರು ಕೂಡ ದ್ರಾಕ್ಷಿ ಬೆಳೆಯನ್ನು ಅಗದಿ ಚಲೋತ್ನಾಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಹೆಂಗೆ ಮಾಡ್ತಾರೆ ಸರ್? ಈ ಗುಣಕಿ ಅತ್ತಿಸಿ ನದನ್ರಿ ಸರ್, ನಮ್ಮ ದೋಸ್ತ ಅವನು ಒಂದೇ ನಂಬರ್ ಮಾಲ್ ಬಂದವ್ರಿ, ಮತ್ತು ಇಲ್ಲಿ ಮಾದೇವ ಇಂಡಿ ಅತ್ತ ಅವರು ಚಲೋ ಬಂದದ್ರಿ, ಮತ್ತು ಇವು ಹನುಮಂತ ತಳವಾರ ಅತ್ತಿಸಿ ಈ ಸಲ ಹಚ್ಚಾರಿ ಸರ್, ಈ ಬೆಳೆ ಬೇಸಿ ಬಂದವ್ರಿ ಸರ್, ಮತ್ತು ಈ ಹೊಸಟಿಯವರಿಗೆ ಮಾಡಿಸ್ಯಾವ್ರಿ ಅವರು ಚಲೋ ಅದ್ರಿ, ಮತ್ತು ಬಾಬು ಹೊನೋಟಿಗೆ ಅತ್ತ ಅವ್ರದ್ದೊಂದು ಪಡ ಅದ್ರಿ, ಅವ್ರದ್ದು ಒಳ್ಳೆ ಪಡ ಆದ್ರಿ ಸರ್, ಅವ್ರು ನಾವು ಹೇಳ್ದಂಗೆ ಹ್ಞೂ ಅತ್ತಾರೆ, ಮತ್ತು ಕೆಲಸನೂ ಹಂಗೆ ಮಾಡ್ತಾರೆ ರೀ ಅವರು, ಆಳುಗಳು ಹೆಚ್ಚು ಉಪಯೋಗ ಮಾಡಲ್ರಿ, ತಾವು ಮನೆಯವರೇ ಬಿಡದೇಳಿ ಮಾಡ್ತಾರೆ ರೀ ಅವರು. ದ್ರಾಕ್ಷಿ ಅಲ್ಲದೆ ಬೇರೆ ಬೆಳೆನೂ ನೀವು ಬೆಳೀತಾ ಇದ್ದೀರಿ, ಬಾಳೆ ಬೆಳೆ ಬೇರೆ ಬೇರೆ ಹಣ್ಣಿನ ಬೆಳೆಗಳನ್ನು ಬೆಳೀತಾ ಇದ್ದೀರಿ, ಅದರಿಂದ ಏನೇನು ಬರ್ತಾ ಇದೆ ಸರ್? ಬಾಳೆಕಾಯ್ದು ಅದು ದೊಡ್ಡ ಲಾಭ ಸರ್, ಮನೆ ಲಾಗೋಡಿ ಸಂತಿ ಅದೆಲ್ಲ ಜೋಕೊಂಡು ಹೋಗ್ತಾರೆ ಸರ್, ಒಂದು 160 ಗಿಡ ಅದಾವೆ ರೀ, ಅದರದಿಂದ ಬಾಳೆಕಾಯ್ದು ಅದು ವಾರದಾಗ ಇಲ್ಲಿ 4 ಟನ್ ಕೊಯ್ದಿಸಿನ ಬಜಾರ್ಗೆ ಕೊಯ್ದು ಮಾಡ್ತೇವ್ರಿ ಸರ್, ಮತ್ತು ಬೇಕಾದವರು ತೋಟಕ್ಕೆ ಬಂದು ಹೋಯ್ತಾರೆ, 40 ರೂಪಾಯಿ 50 ರೂಪಾಯಿ ಡಜನ್ ಮಾಡ್ತದ್ರಿ, ಜವಾರಿ ಅದ್ರಿ ಸರ್, ಮತ್ತು ಚಿಕ್ಕು ಅದ್ರಿ, ಈಗ ಕಾಯಿ ಚಾಲು ಆಗಿದೆ ಸರ್, ಒಂದು 4-5 ಮಾವಿನ ಗಿಡ ಅದಾವ್ರಿ, ಮಾವಿನಕಾಯಿ ಸೀಸನ್ದಾಗಂತೂ ಅದು ಚಲೋ ಆತಾವ ರೀ ಸರ್, ಒಂದು ನೀಲ್ ಗಿಡ ಅದ್ರಿ, ಅದ್ರದ್ದು 15,000 20,000 ಒಂದು ನೀಲ್ ಗಿಡದ್ದು ಆತಾವ ರೀ ಸರ್. ನೀರಿನ ವ್ಯವಸ್ಥೆ ಹೆಂಗೆ ಮಾಡ್ತಾ ಇದ್ರಿ? ನೀರು ಡ್ರಿಪ್ಪಿನ ಮೇಲೆ ಬಿಡ್ತೇವೆ ಸರ್, ಇಲ್ಲಿ ಹರಿ ನೀರು ಬಿಡ್ತೇವೆ ರೀ ಸರ್, ಎರಡೂ ಥರ ಬಿಡ್ತೇವೆ, ನೀರಿನ ದೊಡ್ಡ ಅನುಕೂಲ ಅದ ರೀ. ಇಲ್ಲರಿ ಸರ್, ಬೋರ್ ಅದಾವ ರೀ ಸರ್, ಎರಡು ಬೋರ್ ಅದಾವ, ಒಂದು ಬಾಯಿನೂ ಆದ್ರಿ, ಅದು ನಾವು ಬಾಯಿದೇನು ತೊಗೊಂಡಿಲ್ಲ ರೀ, ಬೋರ್ ಅಂತೂ ಎರಡು ಕಂಟಿನ್ಯೂ ಅದಾರ ಸರ್. ಕೃಷಿ ಹೊಂಡ ಏನಾದ್ರು ಮಾಡ್ಕೊಂಡಿರಿ? ಹ್ಞೂ ಸರ್, ಒಂದು ಮಾಡ್ಯಾವ್ರಿ ಸರ್, RSK ಮೇಡಮ್ ಅವ್ರು ಇದ್ರಿ ಸರ್ ಮೊದಲು, ಆ ಮೇಡಮ್ ಅವರು ಇದೊಂದು ಕೃಷಿ ಹೊಂಡ ಮಾಡ್ಕೋರಿ ಅನ್ನೋ ಕೃಷಿ ಹೊಂಡ ಮಾಡಿಕೊಟ್ಟಾರೆ, ಅದು ಬಾಯಿ ಸ್ವಲ್ಪ ಇದು ಇದಿಲ್ಲ ಸರ್, ದರ ಇಲ್ಲರಿ ಸರ್ ನಮ್ಮಲ್ಲಿ, ದರ ಇಲ್ಲಕ್ಕೆ ಅದು ಕತ್ತರಿಸಿ ಬಿಳಕತ್ತರಿ, ಅದು ಮುಚ್ಚಿ ಅಲ್ಲೇ ಕೃಷಿ ಹೊಂಡ ಮಾಡಿದೇವ್ರಿ, ಅದರಿಂದ ದೊಡ್ಡ ಅನುಕೂಲ ಆಗಿದೆ ರೀ. ಅದು ಮೇಣ ಬಿಟ್ಟಿದ್ದೇವ್ರಿ ಸರ್, ಅವು ಏನು ನಮಗೆ ಜೋಪಾನ ಹಾಲಿಲ್ಲ ರೀ, ಹ್ಞೂ ರೀ, ಹಿಂಗಾಗಿ ಅವೆಲ್ಲ ಇದು ಗುಬ್ಬಿ ತಿಂದು ಹೋದ್ರು ರೀ. ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಸಹಕಾರ ಸಹಾಯ ಎಷ್ಟು ಜನರ ಮನೆಯೊಳಗೆ? ನಾವು 4 ಮಂದಿ ರೀ ಸರ್, 2 ಅಣ್ಣ ತಮ್ಮ ರೀ, ಮತ್ತು ನಮ್ಮ 3 2 ಗಂಡಸ ಮಕ್ಕಳು ರೀ, ಒಬ್ಬಕ್ಕೆ ಹೆಣ್ಣು ಮಗಳು ರೀ, ನಮ್ಮ ತಮ್ಮಂದು ಒಂದು ಗಂಡಸ ಮಗ ರೀ, ಒಬ್ಬಕ್ಕೆ ಹೆಣ್ಣು ಮಗಳು, ಇಷ್ಟು ಮಂದಿ ಇದೆ ರೀ, ಮತ್ತು ನಮ್ಮ ತಾಯಿಯವರು ಒಬ್ಬರು ಅದ ರೀ. ಎಲ್ಲರೂ ಕೂಡಿ ಹೊಲದೊಳಗೆ ದುಡಿತೀರಿ? ಹ್ಞೂ ಸರ್, ಎಲ್ಲರೂ ಕೂಡಿ ಹೊಲದಾಗ ದುಡಿತೀವಿ ರೀ, ಅಷ್ಟರು ಕೂಡಿ ನಮ್ಮ ತಮ್ಮ ನಾವು ನಮ್ಮ ಹೆಣ್ಮಕ್ಳು ಎಲ್ಲರೂ, ಅವರೇ ಹೆಚ್ಚನ ಹೆಚ್ಚ ನಮಗೆ ಎಲ್ಲರೂ ತಿಳಿಯೋಕ್ಕೆ ಹೋದೇವನು, ಅವರು ಕೆಲಸ ಬಿಡಲ್ಲ ರೀ, ಕಂಟಿನ್ಯೂ ಕೆಲಸ ಮಾಡ್ತಾರೆ ರೀ ಅವರು, ಇಬ್ಬರು ಏನು ಅವ್ರ ಅಕ್ಕ ತಂಗಿಯರು ಇದ್ದಂಗೆ ರೀ, ಆದರೂ ಭೇದ ಭಾವ ಏನು ಇಲ್ಲರಿ ಸರ್. ಅಡ್ಡಿಲ್ಲ, ಈಗ ಸಾಕಷ್ಟು ಆದಾಯ ನಿಮಗೆ ಬರ್ತಾ ಇದೆ ನಿಮ್ಮ ಒಕ್ಕಲ್ತನದಿಂದ, ಆದರೂ ಕೆಲವೊಮ್ಮೆ ಏನಪ್ಪ ಒಕ್ಕಲ್ತನ ಇದು ಏನು ಮಾಡೋಣ ರೈತನ ಬಾಳ್ವೆ ಏನು ಅನ್ನುವಂಥದ್ದು ಏನಾದ್ರು ಭಾವನೆ ಬರ್ತಿರ್ತದೆ ಸರ್? ನಮಗೇನು ಬಂದಿಲ್ಲ ಸರ್, ನಾವು ಎಷ್ಟು ದುಡಿತೇವೆ ಅಷ್ಟು ಭಗವಂತ ಪಗಾರ ಕೊಡ್ತಾನೆ ಸರ್, ಅದೇ ಒಂದು ದೊಡ್ಡ ಆಸೆ ರೀ, ಈಗ ನಾವು ದುಡಿಲಿಕ್ಕಂದ್ರೆ ಪಗಾರ ಸಿಗಾನ ಸರ್, ಮತ್ತು ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಭೂಮಿ ನಾ ಆಕೆ ಕೊಟ್ಟೆ ಹೋತಾಳ್ರಿ, ಭೂಮಿ ತಾಯಿ ಆಕಿನ ತೆಗೆದುಕೊಳ್ಳಲ್ರಿ, ಮತ್ತೆ ನಾವು ದುಡಿಲಿಕ್ಕಂದ್ರೆ ಮತ್ತೆ ಆಕೆ ಕೊಡಲ್ರಿ. ಒಳ್ಳೇದು, ಶಿವಸಿದ್ದವ್ರೆ ಭಾಳ ಅನುಭವಗಳನ್ನು ತಾವು ನಮ್ಮ ಜೊತೆಗೆ ಹಂಚ್ಕೊಂಡಿರಿ. ಯಾರಾದರೂ ನಿಮ್ಮ ಜೋಡಿ ಮಾತಾಡಬೇಕು ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಿ? ಹ್ಞೂ ಸರ್, 99024975 9. ಆತ್ಮೀರೆ, ಈಗೇನು ಶಿವಸಿದ್ದವರು ತಮ್ಮ ನಂಬರನ್ನು ಹೇಳಿದ್ದಾರೆ, ನಾನು ಇನ್ನೊಂದ್ಸಲ ಹೇಳ್ತೀನಿ, ಅದನ್ನು ತಾವು ಬರ್ಕೊಳ್ಬಹುದು. 9902549 97 59. ಈ ನಂಬರನ್ನು ಸಂಪರ್ಕ ಮಾಡಿ ತಾವು ಅವ್ರ ಜೊತೆಗೆ ಮಾತಾಡಬಹುದು. ಒಳ್ಳೆಯದು ಶಿವಸಿದ್ದ ಅವಜಿಯವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ತಮ್ಮ ದ್ರಾಕ್ಷಿ ಬೆಳೆಯ ಅನುಭವಗಳನ್ನು ವಿಶೇಷವಾಗಿ ಇವತ್ತು ಹಂಚಿಕೊಂಡಿದ್ದೀರಿ. ನಾವು ನೋಡ್ತಾ ಇದ್ದೀವಿ, ದ್ರಾಕ್ಷಿ ಬೆಳೆ ಬೆಳಿಬೇಕು ಅಂತಂದ್ರೆ ಬಹಳ ಸೂಕ್ಷ್ಮವಾಗಿ ನಮ್ಮ ರೈತರು ವಿಚಾರ ಮಾಡಬೇಕಾಗ್ತದೆ, ಯಾವತ್ತೂ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವಾಗ ವಾತಾವರಣ ಬದಲಾವಣೆ ಆಗ್ತದೆ, ಯಾವಾಗ ಏನು ರೋಗ ಕೀಟಗಳು ಬರ್ತಾವ, ಇವನ್ನೆಲ್ಲ ಎದುರಿಸಿ ನಾವು ಇವತ್ತು ಒಕ್ಕಲ್ತನ ಮಾಡಿದ್ರೆ, ದ್ರಾಕ್ಷಿಯನ್ನು ಬೆಳೆದ್ರೆ ಅವಾಗ ಅದರಿಂದ ಒಳ್ಳೆ ಇಳುವರಿ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ವರ್ಷ ಪೂರ್ತಿ ಅದರ ಕಡೆ ನಾವು ಲಕ್ಷ್ಯ ವಹಿಸಬೇಕಾಗ್ತದೆ. ಅಂಥ ಒಂದು ಸಂದರ್ಭದೊಳಗೆ ಯಾವಾಗ ಮಳೆ ಬಂತು, ಯಾವಾಗ ಆಲಿಕಲ್ಲು ಬೀಳ್ತಾವ, ಯಾವಾಗ ಗುಡುಗು ಸಿಡ್ಲು ಬರ್ತದೆ, ಅಂಥ ಸಂದರ್ಭದೊಳಗೆ ಬೆಳೆಯನ್ನು ಕಾಯ್ದುಕೊಳ್ಳೋದು ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂತಂದ್ರೆ ಸಾಕಷ್ಟು ದುಡ್ಡನ್ನು ನಾವು ಅದರೊಳಗೆ ಹಾಕಿರ್ತೀವಿ, ಆ ದುಡ್ಡು ಹೊರಗೆ ಬರಬೇಕು ಅಂತಂದ್ರೆ ಬೆಳೆ ಆರೋಗ್ಯ ಚಲೋ ಇರಬೇಕಾಗ್ತದೆ. ಆದ್ರೆ ತಾವು ತಮ್ಮ ಅನುಭವ ನೋಡಿದ್ರೆ ಇದು ಎಲ್ಲರಿಗೂ ಪಾಠ ಆಗಬೇಕು ಅಂತ ನಮಗೆ ಅನಿಸ್ತದೆ. ಯಾಕಪ್ಪ ಅಂತಂದ್ರೆ ಇಂಥ ವಿಕೋಪದ ವಾತಾವರಣದ ನಡುವೆ ಸಹಿತ ನೀವು ಒಳ್ಳೆ ಬೆಳೆಯನ್ನು ತೆಗೆಯೋದಕ್ಕೆ ಯಾವುದೇ ಆತಂಕ ಇರಲಾರದೆ, ಯಾವುದೇ ಭಯ ಇರಲಾರದೆ ತಮ್ಮದೇ ಆದಂತಹ ಒಂದು ಹಾದಿಯನ್ನು ಕಂಡುಕೊಂಡಿದ್ದೀರಿ. ವಿಶೇಷವಾಗಿ ವೈಜ್ಞಾನಿಕ ಹಾದಿಯನ್ನು ತಾವು ಕಂಡುಕೊಂಡಿದ್ದೀರಿ. ಅದು ನಮ್ಮ ರೈತರೆಲ್ಲರೂ ಅನುಸರಿಸಬೇಕಾದಂತಹ ಒಂದು ಪಾಠ ಇಲ್ಲದ ಅಂತೇಳಿ ನಾವು ಭಾವಿಸ್ತೀವಿ. ಏನು ಇವತ್ತು ನಮ್ಮ ಎಲ್ಲ ರೈತರ ಜೊತೆಗೆ ತಾವು ಮಾತಾಡಿದ್ದೀರಿ, ಅದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇದುವರೆಗೆ ದ್ರಾಕ್ಷಿ ಬೇಸಾಯದ ಅನುಭವ ಕುರಿತು ವಿಜಯಪುರ ತಾಲೂಕ ನಾಗಠಾಣ ಗ್ರಾಮದ ಶಿವಸಿದ್ದ ಅವಜಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಆತ್ಮೀಯರೇ, ಮತ್ತೊಂದು ಸಂದರ್ಶನವನ್ನು ಕೇಳಿ. ಕೋಳಿ ಮತ್ತು ಆಡು ಸಾಕಾಣಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಕೋಲಾರ ಪಟ್ಟಣದ ಈರಪ್ಪ ನಂದಪ್ಪ ಬಾಲ್ಗೊಂಡವರೊಂದಿಗೆ ಮಾತುಕತೆಯನ್ನು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1 ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. साइक्लोन यानी चक्रवात की भविष्यवाणी पहले से की जा सकती है. भारत सरकार अब सोशल मीडिया सहित विभिन्न मीडिया प्लेटफॉर्मों पर समय पर इसकी चेतावनी देती रहती है. आप सभी के लिए इस पर ध्यान देना जरूरी है. चक्रवात के दौरान रेडियो सुनने, टीवी देखने तथा समाचार पत्र पढ़ने मात्र से आप अपनी और अपने आसपास कई लोगों की जान बचा सकते हैं. चक्रवात की चेतावनी SMS के जरिए भी दी जाती है, इसलिए अपने मोबाइल फोन हमेशा चार्ज रखें. केवल आधिकारिक चेतावनी पर ध्यान दें, अफवाहों पर ध्यान न दें. चक्रवात से बचा जा सकता है, तैयारी में ही समझदारी है. राष्ट्रीय आपदा प्रबंधन प्राधिकरण, भारत सरकार द्वारा जनहित में जारी. पापा हमेशा कहते हैं, या तो भीड़ में खो जाओ या नंबर एक हो जाओ. मुझे नंबर एक बनाने के लिए उन्होंने अपनी ख्वाहिशों को नंबर दो पर रखा, कभी समझौता नहीं किया. आज मैं उनके लिए घर बनवा रहा हूं और अब बारी मेरी है समझौता ना करने की, क्योंकि घर जिंदगी में सिर्फ एक ही बार बनता है. तभी तो सीमेंट भी चुना, तो देश का नंबर एक अल्ट्राटेक. घर एक मौका एक, इसलिए सीमेंट भी देश का नंबर एक अल्ट्राटेक. मणिन मग ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಮ್ಮ ಜೊತೆಗೆ ಕೊಲ್ಹಾರ ಪಟ್ಟಣದ ಯುವ ಕೃಷಿಕರಾಗಿರುವಂತಹ ಈರಪ್ಪ ನಂದಪ್ಪ ಬಾಲ್ಗೊಂಡವರು ನಮ್ಮ ಜೊತೆಗಿದ್ದಾರೆ. ಅವರು ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡಿದಂಥವರು. ಅವರ ಅನುಭವಗಳು, ಯಾರ್ಯಾರು ಈ ಕ್ಷೇತ್ರದೊಳಗೆ ಆಸಕ್ತರಿದ್ದೀರಿ ಅವರಿಗೆ ಒಳ್ಳೆ ಪ್ರೇರಣೆ ನೀಡಬಹುದು ಅಂತ ಹೇಳಿ ನಾವು ಭಾವಿಸ್ತೀವಿ. ವಿಶೇಷವಾಗಿ ಇಂಥ ಒಂದು ಉದ್ಯಮಗಳನ್ನು, ಕಸಬುಗಳನ್ನು ಮಾಡಬೇಕಾದ್ರೆ ಕೆಲವೊಂದು ಎಚ್ಚರಿಕೆಗಳನ್ನು ಕೂಡ ನಾವು ತಗೊಳ್ಬೇಕಾಗ್ತದೆ. ಯಾವ ರೀತಿ ಒಂದು ಉದ್ಯಮದೊಳಗೆ ನಾವು ಬಂಡವಾಳ ಹಾಕಬೇಕು ಅಥವಾ ಹಾಕಬಾರದು ಅನ್ನುವಂತಹ ವಿಚಾರಗಳನ್ನು ಕೂಲಂಕುಷವಾಗಿ ಗಮನಿಸಿ ನಾವು ಮುಂದುವರಿಬೇಕಾಗ್ತದೆ. ಅಂಥ ಎಚ್ಚರಿಕೆಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಕೇಳಬಹುದಾಗ್ಯದ. ಈರಪ್ಪ ನಂದಪ್ಪ ಅವರ ಅನುಭವಗಳನ್ನು ನಾವು ನೀವು ಕೂಡ ಕೇಳೋಣ. ನಮಸ್ಕಾರ ಈರಪ್ಪ ಅವರೇ. ನಮಸ್ಕಾರ ಸರ್. ತಾವು ಕೋಳಿ ಸಾಕಾಣಿಕೆ ಮತ್ತು ಕುರಿ ಸಾಕಾಣಿಕೆ ಈಗ ಮಾಡ್ತಾ ಇದ್ದೀರಿ, ಆದರೂ ಕೆಲವು ವರ್ಷಗಳ ಹಿಂದೆ ತಾವು ಕೋಳಿ ಸಾಕಾಣಿಕೆ ಶುರು ಮಾಡಿದಂತಹ ಒಂದು ಸಂದರ್ಭದೊಳಗೆ ಯಾವುದೋ ಒಂದು ಕಂಪನಿಯಿಂದ ತಮಗೆ ತೊಂದರೆ ಆಯಿತು ಅನ್ನುವಂಥದ್ದನ್ನು ತಾವು ಮಾತಾಡುವಾಗ ಹೇಳಿದ್ರಿ. ಏನು ಸಮಸ್ಯೆ ಆಯಿತು, ಏನು ತೊಂದರೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ರೈತ ಗ್ರೋ ಟೆಕ್ ಅಂತೇಳಿ ಒಂದು ಕಂಪ್ನಿ ಸರ್, ಅದು ಮಹಾರಾಷ್ಟ್ರ ಕಂಪ್ನಿ ಸರ್ ಮೂಲತಃ. ಅದು ಇಸ್ಲಾಮಾಬಾದ್ ಅಂತೇಳಿ ಒಂದು ತಾಲೂಕು ಇರ್ಬೇಕು ಸರ್. ಅದು ಅಲ್ಲಿ ಕಂಪ್ನಿ ಹೆಡ್ ಆಫೀಸ್ ಐತಿ. ಅಲ್ಲಿ ಆ ಸುತ್ತಮುತ್ತ ಒಂದು 500 ಜನ ಮಾಡಿದ್ರು ಸರ್. ಅದನ್ನು ಅಂದರೆ 2 ಲಕ್ಷ ತುಂಬುದು 2,000 ನಮಗೆ ಮರಿ ಕೊಡ್ತಾರೆ ರೀ. ಮರಿ ಪೇಡ ಅವರೇ ಕೊಡ್ತಾರೆ ರೀ. 50 ರೂಪಾಯಿಗೆ ಒಂದು ತತ್ತಿ ಹೋಯ್ತಿದ್ದಾರೆ ನಮ್ಮ ಕಡೆ ರೀ. ಅವರು ಆ ಸೇಮ್ ಅಗ್ರಿಮೆಂಟ್ ಇರ್ತಾರೆ ಅವರಿಗೆ ನಮಗೆ. ಅದ್ರ ಪ್ರಕಾರ ನಾವು ಮಾಡಿದೇವೆ ರೀ. ಸ್ವಲ್ಪ ತತ್ತಿ ಹಾಕೋ ಮಟ್ಟ ಫುಡ್ನು ಕೊಟ್ಟರೆ ಒಂದು 3 ತಿಂಗಳು 4 ತಿಂಗಳು ತಗೋರಿ ಸರ್. ಕೆಲವೊಂದು ತತ್ತಿ ಹಾಕತ್ತು ರೀ, 1,000 ತತ್ತಿ ಹೋದರೆ ಮುಂದೆ ಕಂಪ್ನಿ ಏನೋ ನುಕ್ಸಾನ ಆಗತ್ತೆ ಅಂತೇಳಿ ಕಂಪ್ನಿನ ಬಂದ್ ಆಗ್ಬಿಡ್ತು ಸರ್. ನಾವು ಹಾಕಿದ್ದು 2,5 ಲಕ್ಷಕ್ಕೆ ಒಂದು 50,000 ಅಷ್ಟೇ ನಮಗೆ ಪ್ರಾಫಿಟ್ ಬತ್ತು ರೀ. ಇದು ಪ್ರಾಫಿಟ್ ಆ ಗಂಟನ್ಯಾಗ ಅಷ್ಟು ಸರ್. 2 ಲಕ್ಷದಿಂದ ನುಕ್ಸಾನ ಆಯ್ತು ಸರ್ ನಮಗೆ. ಕಂಪ್ನಿನ ಬಂದ್ ಆತು ರೀ. ಆ ಕೋಳಿ ನಾವು ಮಾರ್ಕೆಟ್ಗೆ ಸಂತೆಗೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ಲೋಕಲ್ ಮಾರ್ಕೆಟ್ ಇಲ್ಲ ಸರ್. ಅದ್ರ ಹಿಂಗಾಗಿ ಯಾರು ಕೇಳಲಿಲ್ಲ ಸರ್. ಅದನ್ನು ಅದ್ರ ಬಗ್ಗೆ ಅವೇರ್ನೆಸ್ ಇದ್ದವರು 1,000 ರೂಪಾಯಿಗೆ ಒಂದು ಮರಿನೂ ತತ್ತು ಕೋಳಿನೂ ಹೋದ್ರಿ ನಮ್ಮ ತೆಗೆ ಬಂದರೆ. ಈ ನಾವೇ ಕೊಡಕ್ಕೆ ಹೋದ 100 ರೂಪಾಯಿನೂ ತೊಗೊಳ್ಳಿ ಸರ್ ಯಾರು. ಅದನ್ನು ಅದ್ರದ್ದು ಚಿಕನ್ ಸ್ವಲ್ಪ ಕಪ್ ಬರ್ತದೆ ಸರ್, ರಕ್ತನೂ ಕಪ್ ಬರ್ತದೆ ರೀ. ಹಿಂಗಾಗಿ ಅದನ್ನು ಲೋಕಲ್ ಮಾರ್ಕೆಟ್ನಾಗ ಮಾರಕ್ಕೆ ಆಗಂಗಿಲ್ಲ ಸರ್. ಅಂದ್ರೆ ಏನೇ ಇದ್ರೂ ನೀವು ಅದೇ ಕಂಪ್ನಿಗೆ ಮಾರಾಟ ಮಾಡಬೇಕು, ಒಂದ್ ವೇಳೆ ಆ ಕಂಪ್ನಿ ತಗೊಳ್ಳಿಲ್ಲಪ್ಪ ಅಂತಂದ್ರೆ ಅದು ನುಕ್ಸಾನ ಆಯ್ತು ನಿಮಗೆ. ಹಾ ಹೌದು ಸರ್. ಅಂದ್ರೆ ಆ ಕಂಪ್ನಿನ ಬಂದ ಸರ್. ಶುರು ಮಾಡಬೇಕಾದಂತಹ ಸಂದರ್ಭದೊಳಗೆ ನೀವು ಅದ್ರ ಬಗ್ಗೆ ಕೂಲಂಕುಷವಾಗಿ ವಿಚಾರ ಮಾಡಲಿಲ್ಲ? ಮಾಡಿದ್ದೆ ಸರ್. ಅಲ್ಲಿ ಮಹಾರಾಷ್ಟ್ರ ಲೋಕಲ್ 500 ಜನ ಮಾಡಿದ್ದೆ ಸರ್. 500-600 ತನಕ ಮಾಡಿದ್ರು ಸರ್. ಮತ್ತೆ ಅವ್ರು ಇದು ಮಾಡಿದಾರಂತೆ ನಾವು ಕರ್ನಾಟಕದವ್ರ ಸರ್. ಅವ್ರನ್ನ ನೋಡಿ ನಾವು ಮಾಡಿದ್ದೆ ಸರ್. ನಮ್ಮ ಫ್ರೆಂಡ್ ಒಬ್ಬ ಮಹಾರಾಷ್ಟ್ರದಾಗದನ್ರಿ, ಅವ್ನು ಮಾಡಿದ್ದಾರೆ. ಅವನು ಪ್ರಾಫಿಟ್ ಚಲೋ ಆಗಿತ್ತು ಸರ್. ಅವ್ನ ನೋಡಿ ನಾವು ಮಾಡಿದ್ದಾರೆ ಸರ್. ನಿಮ್ಮಲ್ಲಿ ಎಷ್ಟು ಜನ ಮಾಡಿದ್ರು ಮತ್ತೆ? ನಮ್ಮಲ್ಲಿ ಕೋಲಾರ ಊರಾಗ 8-10 ಮಂದಿ ಮಾಡಿದ್ದಾರೆ ಸರ್. ಬಿಜಾಪುರ ಜಿಲ್ಲಾಕ್ಕೆ ಒಂದು 50 ಮಂದಿ ಹಾಕಿರ್ಬೇಕು. ಅಷ್ಟು 2,5 ಲಕ್ಷ ಕೊಟ್ಟು ಮಾಡಿದ್ದಾರೆ ಸರ್. ಕೆಲವೊಂದು ಮಂದಿ ಪೀಡ್ ಕಡೆಯಾಕೋ ಸರ್. ಅಂದ್ರೆ ನಮಗಿಂತ ಮುಕ್ಕೊಟ್ಟು ಮಾಡಿದ್ದಾರೆ ಸರ್. ಒಂದು ವರ್ಷಕ್ಕೆ ತತ್ತಿ ಹೋದ್ರಿ ಅವ್ರಿಗೆ 3-4 ಲಕ್ಷ ರೂಪಾಯಿ ಇನ್ಕಮ್ ಬಂತು, ಕರೆಕ್ಟ್ ಆಗ್ತದೆ ಸರ್. ಆಮೇಲೆ ಮಾಡಿದ್ದು ನಾವು ಹಾಕಿದ ಅಮೌಂಟ್ ಬರಲಿಲ್ಲ ಸರ್ ವಾಪಸ್. 2,5 ಲಕ್ಷ ಹಾಕಿದ್ದೆ ಸರ್. 50,000 ಬರ್ತಾರೆ ಅದ್ರಾಗೆ. 50-60,000 ಬರ್ತಾರೆ. ನಿಮಗೆ ಯಾವಾಗ ಗೊತ್ತಾಯ್ತು ಇದು ಇಲ್ಲ ನಮಗೆ ಮೋಸ ಆಗಿದೆ ಅನ್ನುವಂಥದ್ದು ಯಾವಾಗ ಗೊತ್ತಾಯ್ತು? ಪೀಡ್ ಕಳಿಸಿದ್ರು ಸರ್. ಅವರ ಪೀಡ್ ಕಳ್ಸೋದು ಕಮ್ಮಿ ಮಾಡಾಕತ್ತಾರೆ. ಅವ ಡೌಟ್ ಬರ್ತಾರೆ ನಮಗೆ. ಡೌಟ್ ಬರೋಣ ಕಂಪ್ನಿ ಹೋದ್ರೆ ಅಲ್ಲಿ ಹೆಡ್ ಆಫೀಸ್ಗೆ ಹೋದ್ರಿ. ಹೆಡ್ ಆಫೀಸ್ ಹೋಗೋ ಕ್ಲೋಸ್ ಆಗಿತ್ತು. ಕ್ಲೋಸ್ ಆಗಿದ್ನ ಮುಂದೆ ಪೀಡ್ನ ಕಳಿಸಿಲ್ಲ, ಅವ್ರು ಯಾರು ನಮಗೆ ಸಿಗಲಿಲ್ಲ ಸರ್. ಒಂದು ಟ್ರ್ಯಾಕ್ ಮಾಡಿದಂಗೆ ಮಾಡಿದೆ ಸರ್. ನಾವು ಅಲ್ಲಿ ಹೋಗಿ ಮಾಡೋಣ. ಡಿ ಸಿ ಅವ್ರು ಬಂದು ನೀವು ಏಟದ ಎಷ್ಟು ಮಂದಿ ಅವ್ರ ಕಡೆ ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ಒಟ್ಟು ನಮ್ಗೆ ಅರ್ಜಿ ಕೊಡ್ರಿ, ನಾವು ಗೌರ್ಮೆಂಟ್ ಕೇಳಿ ಅವ್ರ ಕಡೆ ನಿಮ್ಗೆ ಇಸ್ಕೊಳಂಗೆ ವ್ಯವಸ್ಥೆ ಮಾಡ್ದಂತೇಳಿ ಅರ್ಜಿ ತೊಗೊಂಡಾರ ಸರ್. ಕೊಟ್ಟು ಬಂದಿರಿ ಮತ್ತೆ ಅನ್ನ ಕೊಟ್ಟಾಗ್ರಿ, ಅದೇನು ಅವ್ರಿಗೆ ಗೊತ್ತು ಸರ್. ನಾವು ಈಗ ನೀವು ದುಡ್ಡು ಹೆಂಗೆ ಹಾಕಿದ್ರಿ? ನಿಮ್ಮ ಕಡೆಯಿಂದ ದುಡ್ಡು ಹಾಕಿದ್ರು ಅಥವಾ ಸಾಲಾಗಿಲ್ಲ ಮಾಡಿದ್ರು? ಸ್ವಲ್ಪ ನಮ್ಮ ತೆಗಿದ್ರು ಸ್ವಲ್ಪ ಸಾಲ ಮಾಡಿದ್ದೆ ಸರ್. ಅಂದ್ರೆ 1 ಲಕ್ಷ ನಮ್ಮ ತೆಗಿತ್ತು ಸರ್. 1.5 ಲಕ್ಷ ಮತ್ತೊಬ್ಬರ ಕಡೆ ಇಸ್ಕೊಂಡು ಹೋಗಿ ಹಾಕಿದ್ದೇವೆ ಸರ್. ಆ ಸಂದರ್ಭದೊಳಗೆ ನಿಮಗೆ ಏನು ಅನ್ನಿಸ್ತು, ಇದನ್ನು ಯಾಕೆ ಮಾಡಿದ್ನಪ್ಪ ಅನ್ನುವಂಥದ್ದು ಒಂದು ಚಿಂತೆ ಭಾಳ ದೊಡ್ಡದು ಪ್ರಮಾಣದೊಳಗೆ ಆಗಿರ್ಬೇಕಲ್ಲ? ರೈತರಂತೂ ಯಾಕೆ ಕಂಪ್ನಿ ನಂಬಾರ್ದನ್ನ ಅನಿಸ್ಬಿಡ್ತು ಸರ್. ಈಗ ನಮ್ಮ ತೆಗಿರಲ್ಲ ಮಂದಿ ಕಡೆ ತೆಗೆದು ಹಾಕಿದ್ದಾರೆ ಸರ್. ಅವ್ರಿಗೆ ರೊಕ್ಕ ಕೊಡ್ಬೇಕು ಸರ್. ಅವ್ರಿಗೆ ಕೊಡ್ಬೇಕಾದ್ರೆ 1 ವರ್ಷ ಹೇಳ್ಕೊಂಡು ಮತ್ತೆ ಬೇರೆ ಇದು ಮಾಡ್ಕೊಂಡು ಅದರೊಂದು ತೆಗೆದು ಅದಕ್ಕೆ ಹಾಕಿದ್ದಾರೆ ಸರ್. ರೈತರನ್ನ ಮುಂದೆ ಮಾಡೋಕೆ ಕಂಪ್ನಿ ಯಾವ ಬರಂಗಲ್ರಿ, ರೈತರಿಂದ ತಗೋಬೇಕು ಅನ್ನೋ ಕಂಪ್ನಿನೂ ಬರ್ತಾರೆ ಸರ್. ಇಲ್ಲ, ಕೆಲವೊಂದು ಕಂಪ್ನಿಗಳು ಹಿಂಗೆ ಆಗ್ತಾವ, ಅದೇ ಉದ್ದೇಶ ಇಟ್ಕೊಂಡು ಇವ್ರಿಗೆ ಮೋಸ ಮಾಡ್ಬೇಕಪ್ಪ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ತಯಾರಾಗುವಂಥ ಕಂಪ್ನಿಗಳು ಬೇರೆ. ಅದಕ್ಕೆ ನಾವು ಅಂದ್ರೆ ವಿಶೇಷವಾಗಿ ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗ್ತದೆ. ಆಮೇಲೆ ಅಧಿಕಾರಿಗಳ ಒಂದು ಮಾರ್ಗದರ್ಶನ ತಗೋಬೇಕು, ವಿಜ್ಞಾನಿಗಳ ಮಾರ್ಗದರ್ಶನ ತಗೊಂಡ್ರೆ ಬಹುಶಃ ಇಂಥ ಒಂದು ಸಮಸ್ಯೆಗಳೇನಿರ್ತಾವೆ ಅವು ಕಡಿಮೆ ಆಗ್ಬೋದು ಅಂತ ಅನಿಸ್ತದೆ. ಆ ಟೈಮ್ನೊಳಗೆ ನೀವು ಯಾರ ಸಲಹೆ ಸೂಚನೆ ಪಡೀಲಿಲ್ಲ? ಅದು ಕಂಪ್ನಿ ಮಹಾರಾಷ್ಟ್ರದ ಸರ್. ಇಲ್ಲಿ ನಮ್ಮಲ್ಲಿ ಅದ್ರದ್ದು ಅವರೇನ್ಸ್ ಇದ್ದಿದ್ದಿಲ್ಲ ರೀ. ಅಲ್ಲಿ ಕೇಳಿದ್ರೆ ಅಲ್ಲಿ ಒಂದು 500-600 ಜನ ಮಾಡಿದ್ರು ಸರ್ ಲೋಕಲ್. ಅದ ತಾಲೂಕದಾಗ ಅಲ್ಲೇ ಸುತ್ತಮುತ್ತ ಮಾಡಿದ್ದಾರೆ ಸರ್. ಅಲ್ಲಿ ನಮ್ಮ ಫ್ರೆಂಡ್ ಇದೆ, ಅವರು ಚಲೋ ಅಂದ್ರೆ ಸರ್. ಅವ್ರದ್ದು ಒಂದು ಬಿಡು 1 ವರ್ಷಕ್ಕೊಂದು ಬಿಡು ಹೋಗತ್ತಿರ. ಅದು ಈಗ ತತ್ತಿ ಮರಿ ತಂದು 6 ತಿಂಗಳಿಗೆ ತತ್ತಿ ಹಾಕೋ ಚಲೋ ಮಾಡಿದ್ರೆ ಅದು ಮುಂದೆ 6 ತಿಂಗಳು 7 ತಿಂಗಳು ತತ್ತಿ ಹಾಕ್ತತ್ ರೀ, ಬಂದಾಗತ್ತೆ ಒಂದು ಬೀಡು ಹೋಗ್ತಿರ. ಅದಕ್ಕೆ ಒಂದು ಬೀಡ್ನಾಗ 2,5 ಲಕ್ಷದಿಂದ 4.5 ಲಕ್ಷ ತಕ ಇನ್ಕಮ್ ಬಂದದ್ರಿ ಅವ್ರಿಗೆ. ನಾವು ಮಾಡಾಗ 2 ಬೀಡು ಮಾಡಿದ್ರೆ ನಮ್ದು ಬಿಡಿರಿ ಅವ್ರು 1 ಬೀಡು ಪ್ರಾಫಿಟ್ ಆಗಿದೆ ಸರ್ ಅವ್ರಿಗೆ. ಅದನ್ನ ನೋಡಿ ನಾವು ಮಾಡಿದ್ರಿ. ಮೊದಲು ಸ್ವಲ್ಪ ಮಂದಿ ಇತ್ತು ರೀ, ಹೆಚ್ಚು ಮಂದಿಯಾಗ ಅದೇನು ನುಕ್ಸಾನ ಆತ್ರಿ ನಮ್ಮ ಏನು ಮಾಡಿದ್ರೆ ಸರ್ ಬಂದ ಕಂಪ್ನಿನ ಬಂದ ಸರ್. ಮೊದಲಿಂದ ಎಷ್ಟು ವ್ಯತ್ಯಾಸ ಆಗ್ತಿತ್ತು ಪ್ರಾಫಿಟ್ ಚಲೋ ಅದಂತಂದ್ರೆ ಎಷ್ಟು ವ್ಯತ್ಯಾಸ ಆಗ್ತಿತ್ತು ನಿಮಗೆ ನಾಟಿ ಕೋಳಿಗೆ ಮತ್ತು ಈಗೇನು ತಾವು ಕಂಪ್ನಿ ಥ್ರೂ ಶುರು ಮಾಡಿದ್ರಲ್ಲ ಅದಕ್ಕೆ ಎಷ್ಟು ವ್ಯತ್ಯಾಸ ಅನಿಸ್ತಿತ್ತು ನಿಮಗೆ? ವ್ಯತ್ಯಾಸ ಭಯಂಕರ ಇದು. ನಮ್ಮಲ್ಲಿ 50 ಕೋಳಿಯಿಂದ ಒಂದು ವರ್ಷಕ್ಕೆ ಒಂದು 50,000 ಅದು ಬರ್ತೈತೆ, ಅದ್ರೊಳಗೆ 5 ಲಕ್ಷ ಬರ್ತೈತೆ ಸರ್. ಅದಕ್ಕೆ ಆಸೆ ಬಿದ್ದಂಗೆ ಸರ್ ನಮ್ಮದವ್ರಿ. ಅದು ಈ ನಮ್ಮಲ್ಲಿ ಈ ನಾಟಿ ಕೋಳಿ ತತ್ತಿ 10 ರೂಪಾಯಿ ಒಂದು ಮಾರ್ದ ಸರ್, ಅಂದ್ರೆ 50 ರೂಪಾಯಿ ಒಂದು ಅವ್ರಿಗೆ ಹೋಯ್ತೀನಿ ಅಂದ್ರೆ ರೀ, ಫುಡ್ ಅವ್ರಿಗೆ ಕೊಟ್ಟು ಅವ್ರಿಗೆ ತತ್ತಿ ಹೋಯ್ತೀನಿ ಅನ್ನೋ ನಾನು ಆಸೆ ಬಿದ್ದಂಗೆ ಸರ್. ಅಂದ್ರೆ ಅಡ್ವಾನ್ಸ್ ನಮ್ಮದು 2 ಲಕ್ಷ ಕಟ್ಸೋದ್ರಲ್ಲ ರೀ, ಅಲ್ಲೇ ನಾವು ಸ್ವಲ್ಪ ಇಲ್ಲ ಸರ್ ಅದ್ರಾಗ ನಾವು ಕಂತು ಮಾಡ್ಬೇಕಾಗೈತೆ ಸರ್. ಅಮೌಂಟ್ನಾಗ ಕಂತು ಮಾಡಿದೆ ಅಂದ್ರೆ ನಮಗೆ ಇದಾಗೈತೆ ರೀ, ಕಂಪ್ನಿನೂ ನಾವು ರೊಕ್ಕ ಕಟ್ಟಿಸೋ ಮುಂದೆ ಕಂಪ್ನಿಯವ್ರಿ ನಿಂದಿರ್ತೈತೆ ರೀ. ಅದು ನಾವು ಒಟ್ಟು ರೊಕ್ಕ ಕಟ್ಟೋಣ ಕಂಪ್ನಿಗೆ ನಮ್ಗೆ ಸಂಬಂಧ ಇರಲ್ಲ ನಂಗಾದ್ರೆ, ಹಿಂಗಾಗಿ ಕಂಪ್ನಿ ಬಂದ. ಅದ್ರ ನಂತರ ನೀವು ಏನು ಮಾಡಿದ್ರಿ ಮತ್ತೆ? ಈಗ ಕಂಪ್ನಿಯಿಂದ ನಿಮಗೆ ಲಾಸ್ ಆಯಿತು, ಅದ್ರ ನಂತರ ಮತ್ತೆ ನೀವು ಕೋಳಿ ಸಾಕಾಣಿಕೆ ಹೆಂಗೆ ಶುರು ಮಾಡಿದ್ರಿ? ಆ ಕೋಳಿಗೆ ಅಂತ ಮಾಡಿ ಸಡ್ ಇತ್ತು ಸರ್, ಅದ್ರಾಗ ನಾವೇನು ಮಾಡಿದ್ರೆ ಸರ್ 2 ವಾರ್ಡ್ ಮಾಡಿದ್ರಿ, ಒಂದು ಆಡು ಸಾಕಾಣಿಕೆ ಅಂತೇಳಿ ಒಂದು ಕೋಳಿ ಸಾಕಾಣಿಕೆ. ಈ ನಾಟಿ ಕೋಳಿನ ದೊಡ್ಡ ದೊಡ್ಡ ಲೋಕಲ್ ಮಾರ್ಕೆಟ್ ಹಾಕಿ ಸರ್, ಅದೇ ಮಾರ್ಕೆಟ್ದಾಗ ತರೋದ್ರಿ, ಒಂದು 100 ರೂಪಾಯಿ ಅದು ಸಿಗ್ತಾವ್ರಿ ಸರ್ ಸಣ್ಣ ಮರಿ, ಆ ಒಂದು 15-20 ದಿನ ಮೇಯ್ಸಿದಂದ್ರೆ 300 ರೂಪಾಯಿ ತಗ ಮಾರ್ದೆ ಸರ್. ಅದು ಹಂದು ಹಂಗು ಮಾಡ್ತಾರೆ ಸರ್, ನಮ್ಮ ತಕ್ಕ ಮರಿ ಮಾಡಿದ್ವು 6 ತಿಂಗಳಿಗೆ 300 ರೂಪಾಯಿ ಮಾರ್ದೆ ಸರ್. ಅದು ಹಂಗೂ ಮಾಡ್ತಾರೆ ಹಿಂಗೂ ಮಾಡ್ತಾರೆ, ಹೆಚ್ಚಾದ್ರು ತತ್ತಿ ಮಾರ್ತೇವೆ ಸರ್. ಅವರು ನಾವು ಮರಿ ಮಾರಿ ಮಾಡ್ಕೊಳಕ್ಕೆ ಇಟ್ಕೊಂಡು ಉಳ್ಕೊದು ಮಾರ್ತೇವೆ ಸರ್. 10 ರೂಪಾಯಿ ಅಂತ ಸಡ್ಡಿಗೆ ಬಂದು ಹೋಗ್ತಾರೆ ನಮ್ಮಲ್ಲಿಗೆ, ಕೆಲವೊಮ್ಮೆ ಹೋಗಂಗಿಲ್ಲ. ಅವು ಕೋಳಿ ಅಂತ ಯಾವಾಗ ಬೇಕಾದ ಮಾರ್ಕೆಟ್ ಅಂತ ಆಗತ್ತೀರಿ, ತತ್ತಿಗೆ ಮಾರ್ಕೆಟ್ ಇಲ್ಲ ರೀ, ಲೋಕಲ್ ಜವಾರಿ ತತ್ತಿಗೆ ರೀ. ಜವಾರಿ ತತ್ತಿಗೆ ಮಾರ್ಕೆಟ್ ಇಲ್ಲ ಅಂತೀರಿ? ಅಂದ್ರೆ ನಾವಾಗಿ ಹೋಗಿ ಕೂತ ಇಷ್ಟು ನಮ್ಮ ತೆಗೆ 50 ಬಂದತ್ತೆ ಅಂದ್ರೆ 50 ಹೋಗಿ ಮಾರಾಕ ಮಾರ್ಕೆಟ್ ಇಲ್ಲ ರೀ. ಒಮ್ಮೆ ನಮ್ಮ ತೆಗೆ ಬಂದು ಹೋಯ್ತಾರೆ 100 ಯಾಕೆ ಬರ್ತಾರೆ, ಅವಾಗ ನಮ್ಮ ತೆಗೆ 50 ಇರ್ತಾವೆ, ನಮ್ಮ ತೆಗೆ 50 ಇರ್ತಾರೆ ಅವಾಗ 10 ಹೋಗ್ತಾರೆ ಬಂದು, ಹಿಂಗೆ ನಿರ್ದಿಷ್ಟವಾದ ಮಾರ್ಕೆಟ್ ಇಲ್ಲ ರೀ. ಅದಕ್ಕೆ ಈಗ ಮತ್ತೆ ಜವಾರಿ ತತ್ತಿಗೆ ಒಂದು ಸ್ವಲ್ಪ ಹೆಚ್ಚಿಗೆ ರೇಟ್ ಅದ ನಿಮಗೆ ಹೆಂಗೆ ಅನಿಸ್ತದ? ರೇಟ್ ಹೆಚ್ಚಿಗೆ ಐತೆ ಸರ್, ಅದು ಇದು 5 ರೂಪಾಯಿ ಕೊಟ್ಟರೆ ಅದು 10 ರೂಪಾಯಿ ಮಾರ್ತಾರೆ, ಒಮ್ಮೆ 15 ರೂಪಾಯಿ ಕೊಡ್ತಾರೆ ಸರ್ ತತ್ತಿ. ಅಂದ್ರೆ ನೀವು ಒಂದು ಸ್ವಲ್ಪ ಮಾರ್ಕೆಟ್ ಆಗ್ಬೇಕು ಸರ್, ಇದೇನು ಹೆಬ್ಬಡಿ ತತ್ತಿ ಹಂಗೆ ಮಾರ್ತಾರೆ ಸರ್ ಆಸಿ ಮಾರ್ಕೆಟ್ ಆತಂದ್ರೆ ನಮ್ಗೆ ಬೇಡಿಕೆ ಹೆಚ್ಚು. ಅಂದ್ರೆ ರೆಗ್ಯುಲರ್ ಮಾರ್ಕೆಟ್ ಇಲ್ಲ ಅಂತೀರಿ ಇದಕ್ಕೆ ನೀವು? ಹಾಂ ರೆಗ್ಯುಲರ್ ಇಲ್ಲ ರೀ, ರೆಗ್ಯುಲರ್ ಇಲ್ಲ ರೀ. ನಮ್ಮ ತತ್ತಿ ಹೆಚ್ಚಿಗಿದ್ದಾಗ ಕಡಿಮೆ ಹೋಯ್ತಾರೆ, ಕಡಿಮೆ ತತ್ತಿದ್ದಾಗ ಹೆಚ್ಚಿಗೆ ಬೇಡಿಕೆ ಆಗ್ತಾರೆ. ಒಮ್ಮೆ ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ರಿ, ನಾಳೆ ನಮ್ಗೆ ತತ್ತಿ ನಮಗೆ ಕೊಡ್ರತ್ತೀರಿ, ಒಮ್ಮೆ ತತ್ತಿ ಭಾಳ ಇರ್ತಾರೆ ವಯಾಗ ಬರೋಲ್ಲ ಅವ್ರ. ಎಷ್ಟು ಉತ್ಪಾದನೆ ಆಗುತ್ತೆ ನಿಮಗೆ ಸರಾಸರಿ ಒಂದು ದಿವಸಕ್ಕೆ? ಎಷ್ಟು ಉತ್ಪಾದನೆ ಆಗುತ್ತೆ ಒಂದು ದಿನಕ್ಕೆ? 300-400 ಈ ತತ್ತಿದ ಸರ್. ಕೋಳಿದ ಮತ್ತೆ ಬೇರೆ ಸರ್, ಆ ಕೋಳಿದ ಹಿಂಗೆ 6 ತಿಂಗಳಿಗೊಮ್ಮೆ ಕೋಳಿ ಚೇಂಜ್ ಮಾಡ್ತಾರೆ ಸರ್. ಅದ ತಾಯಿ ಕೋಳಿ ತೆಗಿತೀರಿ, ಅದು ಒಂದು ಬೀಳಿ 2 ಬೀಳಿ ತೆಗಿತಂದ್ರೆ ಅದನ್ನ ತೆಗೆಬಿಡ್ತಾರೆ ಸರ್. ಅದು ಹಳದಿಗೆ ಸರ್, ಅದು ಹಳ್ಳಿ ತತ್ತಿನ ಕರೆಕ್ಟ್ ಹಾಕಂಗಲ್ಲ ರೀ, ಒಂದು 2 ವರ್ಷಕ್ಕೆ ಒಂದು ಕೋಳಿ ತೆಗೆಬಿಡ್ತು. ಎಷ್ಟು ಕೋಳಿ ನೀವು ಸಾಕ್ತಾ ಇರೋದು ಈಗ? ಈಗ 50 ಕೋಳಿ ಇದೆ ಸರ್, 50 ಕೋಳಿಯಾಗ ಒಂದು 8-9 ಅದಾವ್ರಿ, ಒಂದು 40-46 ಕೋಳಿ ಅದ, ಅದ್ರೊಂದು 30 ತತ್ತಿ ಡೈಲಿ 30 ತತ್ತಿ ಬರ್ತಾರೆ ರೀ. ಮರಿ ಇಟ್ಟೆವು ಅಂದ್ರೆ ಒಂದು 4 ಕೋಳಿಗೆ ಮರಿ ಇಟ್ಟೆವಂದ್ರೆ ರೀ, ಅವ ತತ್ತಿ ಹಾಕೋ ಬಂದು ಮಾಡ್ತಾರೆ, 6 ತಿಂಗಳಿಗೆ ತತ್ತಿ ಹಾಕಲ್ಲ ರೊಟ್ಟ. ಅವು ತಮ್ಮ ತತ್ತಿ ಕಾವು ಕೊಟ್ಟರೆ ಮರಿ ಆಗಿ ಮರಿ ದೊಡ್ಡ ಹೋಗೋ ಮಟ್ಟ ತತ್ತಿ ಹಾಕೋದಲ್ಲ ರೀ, ಒಂದು 3-4 ತಿಂಗಳ ತನಕ ತತ್ತಿ ಹಾಕೋದಲ್ಲ ರೀ. ಅದು ಈ ಮರಿ ದೊಡ್ಡ ಹೋದ್ರೆ ತಮ್ಮ ಪಡಿ ತಾವು ಮರಿ ಆಡಾಕತ್ತು ಅಂದ್ರೆ ಅವ ತತ್ತಿ ಹಾಕಿಸಲು ಮಾಡ್ತಾರೆ ವಾಪಸ್. ಈಗ ಅದಕ್ಕೆ ಫೀಡ್ ಆಮೇಲೆ ಔಷಧ ಪಾಣಿ ಅದು ಹೆಂಗೆ ವ್ಯವಸ್ಥೆ? ಅದೇನು ಲೋಕಲ್ ಮಾಡ್ತಾ ಸರ್, ಅದೇನು ಹೈಟೆಕ್ ಏನು ಮಾಡಿಲ್ಲ ಸರ್. ಒಮ್ಮೆ ಸ್ವಲ್ಪ ಮಬ್ಬಾಗಿದ್ದೆ ಸರ್, ಜ್ವರ ಬಂದವ್ ತಂದಿರ ಸರ್, ದವಾಖಾನೆ ಗೌರ್ಮೆಂಟ್ ದವಾಖಾನೆ ಹೋಗಿದ್ದಾರೆ ಸರ್, ಅವರು ಬಂದು ವ್ಯಾಕ್ಸಿನ್ ಕೊಟ್ಟಿದ್ರಿ, ನೀರ ಹಾಕತ್ತೀರಿ ಹಾಕಿದಾರೆ, ಅದನ್ನ ಏನೂ ಆಗಿಲ್ಲ ರೀ. ಅದಕ್ಕೆ ಈ 3 ವರ್ಷ ಆದ್ರೆ ಒಂದು ಸಲ ಮಾಡಿಸಿ ನೋಡ್ರಿ ವ್ಯಾಕ್ಸಿನ್ ಕೋಳಿಗೆ ರೀ. ಅಂದ್ರೆ ಅವಕ್ಕೇನು ಅಷ್ಟು ಕಾಳಜಿ ಬೇಕಾಗುದಿಲ್ಲ ಅಂತೀರಿ? ನಾಟಿ ಕೋಳಿ ಬೇಕಾಗಿಲ್ಲ ಸರ್, ಓಪನ್ ಆಡಿದ್ರೆ ಅಡ್ಡಾಡ್ತಾರ ಸರ್, ಹೆಚ್ಚು ಅಲ್ಲೇ ಆಡಿನ ಕಾಲಾಗಿ ಬಿಡ್ತಾರೆ. ಅದು ಅಡಿಗೆ ಉಣ್ಣಿ ಪಣ್ಯ ಅವು ಆಗಂಗಿಲ್ಲ ರೀ, ಹುಳಪಳ ಸಣ್ಣ ಹುಳಪಳ ತಿಂದ್ರೆ ಅಡಿಗೆ ಹೆಲ್ದಿರ್ತಾವ ರೀ, ಅವ ಆಡು ಎಲ್ದಿರ್ತಾವ ಕೋಳಿ ಎಲ್ದಿರ್ತಾವ ಸರ್. ಪೀಡು ಕಮ್ಮ ಆತತ್ತೆ ರೀ, ಈ ಆಡಿನ ಕಾಲ ಹೊಲಸು ತಿನ್ನೋದ್ರಿಂದ ನಾವು ಮೇಲ್ ಪೀಡ್ ಹಾಕೋದು ಕಮ್ಮಿ ಆಗ್ತಾವ ರೀ. ಆಡುಗಳು ಎಷ್ಟು ಅದಾವ ರೀ? ಆಡುಗಳು 10 ಅದಾರ ಸರ್, 10 ರೂ ಯಾವ ಮಿಕ್ಸ್ ಅದಾವ ಸರ್. ನಮ್ಮ ಫಸ್ಟ್ ಮಾಡಿದ್ದು ಜವಾರಿ ರೀ, ಜವಾರಿಗೆ ನಮ್ಮ ದೋಸ್ತರತ್ತಕ ಅಲ್ಲಿ ಇಲ್ಲಿ ಬೇರೆ ಬೇರೆ ವೆರೈಟಿ ಹೊಂದ್ಕೊಳ್ತಾರೆ, ಅಲ್ಲಿ ಹೋಗಿ ಕ್ರಾಸಿ ಮಾಡ್ಸೋಬಂದ್ರೆ ಈ ಬೀಟಲ್ ಐತೆ ಸರ್, ಈಗ ಶಿರೋ ಐತಿ ಸೂಜಾತೈತೆ ಸರ್, 3 ಜಾತಿ ಅದಾರ ಅಂತಕ್ಕೆ ರೀ. ಈ ನಮ್ಮದು ಉಸ್ಮಾನ್ ಮಾದಿ ಅಂತ ನಮ್ಮ ಲೋಕಲ್ ಬೇರೆ ಅನ್ರಿ, ನಾವು ಫಸ್ಟ್ ಮಾಡಿದ ಲೋಕಲ್ ರೀ. ಲೋಕಲ್ಗೆ ಒಂದು 20-30 ಕಿಲೋಮೀಟರ್ ತಗೊಂಡು ಹೋಗಿ ಕ್ರಾಸ್ ಮಾಡ್ಕೊಂಬಂದೆ ರೀ. ಈ ಸದ್ಯ ಬೀಟಲ್ ಆಡ್ನು ಐತಿ ರೀ, ಬೀಟಲ್ ಹೋಂತ ಐತಿ, ಈ ಶಿರೋಯಿ ಹೋಂತು ಐತಿ, ಶಿರೋಯಿ ಆಡ್ನು ಐತಿ ರೀ, ಸೂಜತ್ ಹೋಂತನು ಐತಿ, ಸೂಜತ್ ಆಡ್ನು ಐತೆ ಸರ್. ಎಷ್ಟು ಥರ ಅದಾವೆ ಸರ್? ಇದು ಎಷ್ಟು ದಿವಸಕ್ಕೊಮ್ಮೆ ನೀವು ಮಾರಾಟ ಮಾಡ್ತೀರಿ? ಹಿಂಗೆ ಸರ್ ಒಮ್ಮೆ ಒಂದು ವರ್ಷಕ್ಕೆ ಮಾಡ್ತೀರಿ, ವರ್ಷಕ್ಕೆ ಮಾಡಿದ ಪ್ರಾಫಿಟ್ ಜಾಸ್ತಿ ಬರ್ತದೆ ರೀ. ಅಂದ್ರೆ ಮುಸ್ಲಿಮ್ಸ್ ಹಬ್ಬ ಹಾಕ ಸರ್, ಈ ಕುರ್ಬಾನಿ ಅಂತ ಸರ್. ಅವಾಗ ಈಗ ನಾರ್ಮಲ್ ತಿಂಗಳದಾಗ 5,000-10,000 ಮಾರೋದು ರೀ, 10,000 ಮಾಡೋದು, ಅವಾಗ 15,000 ಮಾರ್ತದೆ ರೀ, 15,000 ಮಾರೋದು 20,000 ಮಾರ್ತದೆ ರೀ. ಅದು ಸ್ವಲ್ಪ ಸೀಸನ್ ವೈಸ್ ಸ್ವಲ್ಪ ಸ್ಟಾಕ್ ಮಾಡ್ತಾರೆ ರೀ. ಸೀಸನ್ ಈಗ ಮುಂದೆ 2-3 ತಿಂಗಳ ಬರ್ತದಂದ್ರೆ ಮರಿ ಯಾವ ಕೊಡಂಗಿಲ್ಲ ರೀ, ಆ ಮುಂದೆ ಹಬ್ಬಕ್ಕೆ ಕೊಡ್ತಾರೆ ರೀ. ಆ ನಾರ್ಮಲ್ ಬಂದಾಗ ಅಂದ್ರೆ ಅಲ್ಲಿ ಕೊಡ್ತಾರೆ ರೀ. 3 ತಿಂಗಳಿಗೆ ಅಂತ 4,000 ಅಂತ ಮಾರದಾರ ಕಂಪ್ಲೀಟ್ ರೀ. ಮರಿ ಹಾಕಿದ 3 ತಿಂಗಳು ಮರಿಗಳು ಅಂತಾರೆ, 4,000 ಮಾರ್ತಾರೆ. ಎಷ್ಟೆಷ್ಟು ಮರಿಗಳು ಆಗ್ತಾವ ಒಂದು ಸಲಕ್ಕೆ? ಒಂದು ಸಲಕ್ಕೆ ಕೆಲವೊಂದು ಒಂದು ಹಾಕ್ತಾರೆ ಸರ್, ಒಂದು ಕೆಲವೊಂದು 3 ಹಾಕ್ತಾರೆ, ಕೆಲವೊಂದು ಎವರೇಜ್ ಅಂದ್ರೆ 2 ಅಂತ ಕಂಪ್ಲೀಟ್ ಸರ್. ಹಾಂ ಕೆಲವೊಂದು 1 ಹಾಕ್ಯಾರ ತೋಟ ಸುತ್ತ ಬದಿಗೆ ಮೇವು ಹಾಕೊಂಡ್ ಸರ್, ನಡು ಹೊಲ್ದಾಗ ಹಾಕಿದ್ ಕಮ್ರಿ ಬೌಂಡ್ರಿ ನಮ್ಗೆ ತಂತಿ ಬೇಲ್ ನೋಕತ್ರಿ, ಸೂಬಲ್ಲಿ ಹಾಕಿಬಿಟ್ಟಾರಿ ದನಗಳು, ಯಾವ ಇನ್ನೊಬ್ರು ದನಗಳು ಒಳಗೆ ಬರಂಗಲ್ರಿ, ಅದನ್ನ ಚೆಂಡಿ ಹೊಡಿತಾರೆ, ಅದ ಒಂದು ನಾಲ್ಕು ಪುಟ್ ಪುಟಿನ ಮ್ಯಾಗ ಮಣ್ಣು ಮಾಡ್ಬಿಡ್ತಾರೆ ಸರ್, ಮತ್ತೆ ಚಿಗಿತೈತಿ ಮತ್ತೆ ವಾಪಸ್ ತೆಗಿತೇವೆ ಸರ್, ಅದ ಬೌಂಡ್ರಿ ನೋಕತ್ ಸರ್ ನಮಗೆ ಮೇವು ನೋಕ್ರಿ, ಎರಡು ತರ ಉಪಯೋಗಿತ್ತು. ಈಗ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಆದಾಯ ನಿಮಗೆ ಬರುವಂಥದ್ದು ಇದರಿಂದ? ಆದಾಯ ಸರ್ ಈಗ ಆಡಿನ ಒಳಗೆ ಒಂದು 3-4 ಲಕ್ಷ ಬರ್ತದೆ ಸರ್, ಅದು ಕೂಡಿದೇನೆ ನಾನು ವಿಚಾರ ಮಾಡಂಗಿಲ್ಲ ಸರ್, ಹಂಗೆ ಹೋಗೋದು ಬರೋದು ಮತ್ತು ಸ್ವಲ್ಪ ಮಾರಿ ಬಣ್ಣ ಏನಾರ ನಮ್ಗೆ ಮಣಿ ಏನು ಅವಶ್ಯ ಇರ್ತದೆ ಅವ್ನು ತೊಗೊಂಬರೋದು, ಹಿಂಗೆ ಅದನ್ನ ಲೆಕ್ಕ ಇಟ್ಟಿಲ್ಲರಿ. ಇದೊಂದು 3-4 ಲಕ್ಷ ಅಂದ್ರೆ ಆಡಿನ ಕಂಪ್ರೆಸರ್ ಬರ್ತದೆ. 3-4 ಲಕ್ಷ ಒಂದು 10 ಆಡಿ ಇಟ್ಟಿರಿ ನೀವು? ಹಾಂ ತಡದ ಸರ್. ಇನ್ನೂ ಹೆಚ್ಚು ಮಾಡ್ಬೇಕಂತದನ್ನ ಮಾಡೋರು ಒಬ್ಬರದ ಸರ್, ಹಿಂಗಾಗಿ ಒಂದು 3 ಎಕರೆ ಹೊಲ ಆಯ್ತು ಸರ್, ಅದರ ಒಟ್ಟು ಕಬ್ಬು ಐತೆ ರೀ, ಉಳ್ಳಾಗಡ್ಡಿ ಗೊಂಜಾಳ ಅಂತ ಅಂತ ಹಾಕ್ತಾರೆ ಸರ್, ಅದನ್ನ ಇದ್ರೆ ಮಾಡೋಕೆ ನಮಗೆ ಅದಕ್ಕೆ ಲೇವರ್ ಐತೆ ಸರ್, ಒಂದು ಎವರೇಜ್ನೇ ಹೊಂಟಿರ ಸರ್, ಇವತ್ತು ಅದು ಹೆಚ್ಚಿಗೆ ಮಾಡಿದ್ರೆ ಮತ್ತೆ ಲೇಬರ್ ಪ್ರಾಬ್ಲಮ್ ಆಗತ್ತೆ ಸರ್, ಮತ್ತು ನಾವು ಎಲ್ಲರೂ ಸ್ವಲ್ಪ ಕಾರ್ಯಕರ್ತಕ್ಕೆ ಮನ್ಯಾಗ ಇನ್ನೊಬ್ರು ಮಾಡೋರಿದ್ರೆ ಏನು ರೆಕಾರ್ಡ್ ಮಾಡ್ಬೋದು ರೀ. ಈಗ ಮೊದಲು ಜರ್ಸಿ ಆಕಳ ಮಾಡಿದ್ದೀವಿ ರೀ, ಆಕಳ ಮಾಡೋಣ ಒಬ್ಬರಿಗೆ ಸಂಬಂಧ ಹಿಂಡೋದು ಸಮಸ್ಯೆ ಆಗತ್ತೆ, ಸಂಜೆ ಮುಂದೆ ಯಾವ ಸತ್ತು ಹಣ್ಣು ಕೆಟ್ಟು ಹಣ್ಣು ಕಾರ್ಯ ಹಣ್ಣು ಎಲ್ಲರೂ ಹೋದೆ ಅಂದ್ರೆ ಹಿಂಡೋದು ಸಮಸ್ಯೆ ಆಗತ್ತೆ ಸರ್, ಹೀಗಾಗಿ ಆಕಳಗಳು ತೆಗೆದೇ ಇರೋನು. ಈಗ ಆಡ ಮಾಡಿರಿ, ಆಡೋದು ಸ್ವಲ್ಪ ಲೇಟ್ ಆದರೂ ನಡೀತೈತೆ ರೀ, ಒಂದುವರೆ ಮೇವು ಹೋಗೋದು ಹೋಗಿಬಿಟ್ಟೆ ಸರ್, ಸಂಜೆ ಮುಂದೆ ಬಂದ್ರೆ ನಡೀತೈತೆ ರೀ ಕಾಳುಗಳಿಗೆ, ಆಕಳುಗಳಿಗೆ ಅದು ಹಂಗಡೆ ಆಗಲ್ಲ ಸರ್, ಹಿಂಗಾಗಿ ನಾವು ಒಬ್ಬರೇ ಮೇಂಟೈನ್ ಮಾಡೋದು ಒಂದು ಹೆಚ್ಚಿಗೆ ಮಾಡಂಗಿಲ್ಲ ಸರ್. ಈ ಒಂದು ಎವರೇಜ್ನೇ ಹೊಂಟಿರ ಸರ್ ಇಷ್ಟ ಅಂದ್ರೆ ಇಷ್ಟು 3 ಎಕರೆ ಜಮೀನು, ಒಂದು 10 ಆಡು, ಒಂದಷ್ಟು ಕೋಳಿ, ಇವುಗಳನ್ನು ನೀವು ಮೇಂಟೈನ್ ಮಾಡ್ಕೊಂಡು ಹೋಗೋದಕ್ಕೆ ನಿಮಗೆ ಸರಳ ಅದ, ಈಗೇನು ತೊಂದರೆ ಇಲ್ಲ? ಹಾಂ ಈಗೇನು ತೊಂದರೆ ಇಲ್ಲ ಸರ್, ಈಗ ಕರೆಕ್ಟ್ ಒಂದು ಎವರೇಜ್ನೇ ಹೋಗ್ತದೆ ಸರ್, ಒಂದು 2 ಆಕಳ ಅದ ಸರ್, ಆಕಳ ಅಂದ್ರೆ ಸುಮ್ಮನೆ ಗೋಮಂತ್ರ ಯೂಸ್ ಮಾಡಕ್ಕೆ ಆಕಳ ಹೋಗಿಟ್ಕೊಂಡಿರೋ ಅವರು, ಇಷ್ಟ ಅಂತ ಒಂದು ಮನುಷ್ಯಾಗ ಅಡ್ಡಿಲ್ಲ ಸರ್, ಏನೋ ಪ್ರಾಬ್ಲಮ್. ಈಗ ನಾವು ನೋಡ್ತಾ ಇದ್ದೀವಿ ಕುರಿ ಆಡು ನಿಲ್ಲಿಸುವಂಥದ್ದು ಒಂದು ಕೆಲಸ ಮಾಡ್ತಾ ಇರ್ತಾರೆ ಭಾಳಷ್ಟು ಜನರಿಗೆ, ಅದು ಬೇಡಿಕೆನೂ ಇರ್ತೈತಿ ಹೊಲದೊಳಗೆ ಕುರಿ ನಿಲ್ಲಿಸುವಂಥದ್ದು ಆಡು ನಿಲ್ಲಿಸುವಂಥದ್ದು. ಈ ಒಂದು 10 ಏನು ಆಡದವ ನೀವು ಎಲ್ಲಾದರೂ ಹಿಂಗೆ ಗಾರ್ಡನ್ದೊಳಗೆ ನಿಲ್ಲಿಸುವಂಥದ್ದು ಅಂಥದ್ದು ಏನಾದ್ರು ಡಿಮ್ಯಾಂಡ್ ಬರ್ತದೆ? ನಾವು ಹೊರಗೆ ಬಿಡೋಣ ಸರ್, ಇಲ್ಲಿ ನಮ್ದು ಒಂದು ಸದ್ಯ ಒಳಗಿರ್ತದೆ ಸರ್, ಹಗಲತ್ತು ಹೊರಗೆ ಹಾಕ್ತಾರೆ, ಅಲ್ಲೇ ಬಿಡ್ತೀರಿ, ಹೊರಗೆ ಬಿಸಿಲಿಗೆ ಹೋಗೋದು ಬರ್ಬೋದು ಮಾಡ್ತಾರೆ ಸರ್, ನಾವು ಬೇರೆ ಕಡೆ ಹೊರಗೆ ಬಿಡಂಗಿಲ್ಲ ಅವ್ನು ಆ್ಯಕ್ಚುಲಿ. ಮತ್ತು ಅದು ಗೊಬ್ಬರ ಏನಾದರೂ ನಿಮ್ಮ ಹೊಲಕ್ಕೆ ನೀವು ಉಪಯೋಗ ಮಾಡ್ಕೊಳಾಗತ್ತೀರಿ? ಹಾಂ ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತೀವಿ, ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ತೀವಿ, ಸ್ವಲ್ಪ ಬೇರೆದವ್ರು ಬೇರೆ ಹೊಲ ಮಾಡೋರು ಕಬ್ಬಿನ ಅದಕ್ಕೆ ಹಾಕ್ತಾರೆ ಸರ್, ಇನ್ನೂ ತಕ್ಕ ಇಲ್ಲಿ ಹೊರಗೆ ಕೊಟ್ಟಿಲ್ರಿ. ನಮಗೆ ಹಾಕಿರ ಈ ಎಲ್ಲರೂ 30-40 ಟನ್ ಬರ್ತದ್ರಿ ಕಬ್ಬು, ನಮ್ದು 60-70 ಬರ್ತದೆ ರೀ ಗೊಬ್ಬರ ಹಾಕೋದ್ರಿಂದ, ಎಷ್ಟು ಹಾಕಿದ್ರೆ ನಮಗೆ ಹೊರಗೆ ಕೊಡೋದ್ರಿಂದ ಒಂದು 20-30 ಸಾವಿರ ಬರ್ಬೋದು ರೀ ಗೊಬ್ಬರಕ್ಕೆ, ಇಲ್ಲಿ ಹಾಕಿರೋದ 50-60 ಸಾವಿರ ನಮಗೆ ಸಿಗತ್ತೆ ಸರ್, ಹಿಂಗಾಗಿ ನಾವು ಇಲ್ಲಿ ಕೊಡೋಣ ಸರ್, ಗೊಬ್ಬರ ಕೊಡೋಣ ಸರ್, ಅವ್ರಿಗೆ ಇಲ್ಲಿ ನಮ್ಮ ಹೊಲಕ್ಕೆ ಹಾಕ್ತಾರೆ ಒಳ್ಳೆ ಮನೆ. ಸಂಪೂರ್ಣವಾಗಿ ನಿಮ್ಮ ಹೊಲಕ್ಕೂ ಸಾವಯವ ಗೊಬ್ಬರ ಸಿಗ್ತದೆ, ಈಗ ಬೇರೆ ರಾಸಾಯನಿಕದ ಏನು ಹಾಕಂಗಿಲ್ಲ ನೀವು? ರಾಸಾಯನಿಕ ಹಾಕ್ತಾರೆ ಸರ್, ಸ್ವಲ್ಪ ಕಮ್ಮಿ ಹಾಕ್ತಾರೆ ಸರ್, 90% ಇದನ್ನು ಹಾಕ್ತಾರೆ ಸರ್, ಒಂದು 10% ಹಾಕ್ತಾರೆ ಸರ್, ಸ್ವಲ್ಪ ರೋಗ ಬಂದಾಗತ್ತೆ ಔಷಧ ನಂತರ ಹೊಡೆಯಬೇಕು ಸರ್, ಅವನ್ನ ಕೀಟಗಳು ತ್ರಿಪ್ಸಿಯಿಂದ ಹೊಡೆಯಬೇಕು ಸರ್, ಅದನ್ನು ಹೊಡಲಿಕ್ಕೆ ಕಂಟ್ರೋಲ್ ಆಗಲ್ಲ ಸರ್, ಸ್ವಲ್ಪ 10% ಅಟ ಯೂಸ್ ಮಾಡ್ತಾರೆ ಸರ್. ಎಷ್ಟು ಜನ ಇದ್ದೀರಿ ಮನೆಯೊಳಗೆ? ಇನ್ನು ನಾವು ಒಬ್ಬನ ಸರ್, ನಾವು ಒಬ್ಬನ ಸರ್, ನಮ್ಮ ಅವ್ರ ನಮ್ಮ ಹೆಸರು ಸರ್. ಈಗ ಹೊಸದಾಗಿ ಈ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಬೇಕನ್ನುವಂಥವ್ರಿಗೆ ನೀವೇನು ಹೇಳ್ತೀರಿ? ಆಡ ಸಾಕಾಣಿಕೆ ಮಾಡಿದ್ರೆ ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಎರಡೂ ನಡೀತೈತೆ. ಈಗ ಆಡಿನ ಕಾಲಾಗ ಹೊಲಸ್ಬಿಡ್ತದೆ ಸರ್, ಅಂತ ಅಂಥದ್ದು ಒಣ್ಣೆದ್ರಿ, ಎಣ್ಣೆದ್ರೆ ಅದಕ್ಕೆ ಉಣ್ಣಿ ಏನು ಹಾಕೋರು ಸರ್ ಆಡುಗಳಿಗೆ ರೀ, ಅದನ್ನ ತಿಂತತ್ರಿ, ಅದು ತಿಂದ್ರೆ ನಾವು ಪುಡ್ನು ಕಮ್ಮಿ ಹಾಕ್ತಾರೆ ಸರ್, ನಮ್ಗೆ ಆಡಿನೂ ಆಡುಗೆ ಯಾವ ರೋಗ ಬರಲ್ಲ, ಹೆಲ್ದಿ ಹಾಕೋರು ಸರ್, ಎರಡೂ ಥರ ಪ್ರಾಫಿಟ್ ಆಗತ್ತೆ ಸರ್, ಮೇಲೆ ಮ್ಯಾ ಹಾಕೋ ಪುಡ್ ಕಡಿಮೆ ಹಾಕೋದು, ಎಲ್ಲರೂ 50 ಕೋಳಿ ಮಾಡಿದ್ರೆ ದಿನಕ್ಕೆ ಒಂದು 4 ಸುಲಿಗಾರ ಪೀಡ್ ಹಾಕ್ಬೇಕ್ರಿ. ಇದಕ್ಕೆ ಕೋಳಿ ಆಡ ಸಾಕಾಣಿಕೆ ಮಾಡೋದ್ರಿಂದ ಒಂದು ಸುಲಿ ಹಾಕಿದ್ರೆ ನಡೀತೈತೆ ಅದ್ರ, ಒಂದರಿಂದ 2 ಕೆಜಿ ಹಾಕಿದ್ರೆ ಸಾಕ್ರಿ, ಇಲ್ಲಿ 7-10 ಕೆಜಿ ಹಾಕ್ಬೇಕಾದ್ರೆ ಪೀಡ್ ಅದು. ಆಡ ಸಾಕಾಣಿಕೆ ಮಾಡೋದ್ರಿಂದ ಆಡಿನ ಕಾಲದ ಕಾಲನ ಹೊಲಸ್ರಿ, ಎಲ್ಲ ತಿನ್ನೋದ್ರಿಂದ ಪೀಡ್ ಹಾಕೋದು ಕಮ್ಮಿ ಆಗುತ್ತೆ. ಎರಡು ಕಡೆ ಬೆನಿಫಿಟ್ ಆಗ್ತದೆ ನಿಮಗೆ? ಹಾಂ ಎರಡು ಕಡೆ ಬೆನಿಫಿಟ್, ಖರ್ಚನ್ನು ಕಮ್ಮಿ ಬರ್ತದೆ ಸರ್, ನಾವು ಆಡಿಗೆ ಒಂದಕ್ಕೆ ಹೆಚ್ಚು ಖರ್ಚು ಮಾಡಿದ್ರೆ ಸಾಕ್ರಿ, ಇದು ಕೋಳಿಗಂತೂ ಹೆಚ್ಚು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಯಾರಾದರೂ ಮಾತಾಡಬೇಕು ಅಂತಾರೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹಾಂ ಕೊಡ್ತೀನಿ ಸರ್, 9703104004. ಆತ್ಮೀಯರೇ, ಈರಪ್ಪ ಅವರು ಹೇಳಿದಂಥ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9731044404. ಈ ನಂಬರ್ನ ಸಂಪರ್ಕ ಮಾಡಿ ಅವ್ರ ಜೊತೆಗೆ ತಾವು ಮಾತಾಡಬಹುದು. ಒಳ್ಳೇದು ಈರಪ್ಪ ಬಾಲ್ಗೊಂಡವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಂಧುವರಿಗೆ, ವಿಶೇಷವಾಗಿ ಯಾರು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಒಳಗೆ ಆಸಕ್ತರಿ ಇದ್ದಾರೆ ಅವರಿಗೆ ತಾವು ತಮ್ಮ ಅನುಭವಗಳನ್ನು ಹೇಳಿ ಒಂದು ಪ್ರೇರಣೆಯನ್ನು ನೀಡಿದ್ದೀರಿ. ತಮ್ಮ ಒಂದು ಪಾಠಗಳು, ವಿಶೇಷವಾಗಿ ನಾವು ಯಾವಾಗ ಒಂದು ಒಪ್ಪಂದ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅಂತಹ ಸಂದರ್ಭದೊಳಗೆ ಕಂಪನಿಗಳಿಂದ ನಾವು ಎಚ್ಚರ ಇರಬೇಕಾಗ್ತದೆ, ಅದು ನಿಜವಾದಂತಹ ಒಂದು ಕಂಪನಿ ಅದನೋ ಅಥವಾ ಒಂದು ಮೋಸ ಮಾಡುವಂತಹ ಒಂದು ಕಂಪನಿ ಅದನೋ, ಇವೆಲ್ಲ ಬಹಳಷ್ಟು ಲೆಕ್ಕ ಹಾಕಿ, ಯಾಕಂತಂದ್ರೆ ನಮ್ಮ ದುಡ್ಡು ನಮ್ಮ ಮೆಹನತ್ತು ಬಹಳ ಮುಖ್ಯವಾದಂಥದ್ದು. ಒಂದು ವೇಳೆ ನಾವು ಅದರೊಳಗೆ ಸಿಕ್ಕಾಕೊಂಡೀವಿ ಅಂತಂದ್ರೆ ಸಾಲದ ಸುಳಿಯೊಳಗೆ ಸಿಗಬೇಕಾಗ್ತದೆ, ಮುಂದೆ ಅನೇಕ ಕಷ್ಟ ಕೋಟಲೆಗಳನ್ನು ಎದುರಿಸಬೇಕಾಗ್ತದೆ. ಅದಕ್ಕಾಗಿ ನಾವು ಯಾವಾಗ ಅದನ್ನು ಶುರು ಮಾಡಬೇಕು ಅನ್ನುವಂಥ ಸಂದರ್ಭ ಇರ್ತದೆ ಆ ಟೈಮ್ನೊಳಗೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿದ್ರಿ. ಇದು ನಮ್ಮ ರೈತರಿಗೆ ಒಂದು ಒಳ್ಳೆಯ ವಿಚಾರ ಆಗಬಹುದು. ಯಾವ ಕಂಪನಿ ಒಳಗೆ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ್ದು ಮಾಡಬಾರದು ಅನ್ನೋದ್ರ ಬಗ್ಗೆ ಸಾರಾಸಗಟ ಕೂಲಂಕುಷವಾಗಿ ವಿಚಾರ ಮಾಡಿದ್ರೆ ಯಾವುದು ತೊಂದರೆ ಆಗ್ಲಿಕ್ಕಿಲ್ಲ ಅನ್ನುವಂತಹ ಏನು ಅನುಭವಗಳನ್ನ ತಾವು ಹಂಚಿಕೊಂಡಿದ್ದೀರಿ. ಆಮೇಲೆ ಯಾವ ರೀತಿ ತಾವು ಈ ನಾಟಿ ಕೋಳಿಗಳು ಆಮೇಲೆ ನಮ್ಮ ದೇಸಿ ಆಡುಗಳನ್ನ ಸಾಕಾಣಿಕೆ ಮಾಡಿಕೊಂಡು ಪೂರಕವಾದಂತಹ ಒಂದು ಕೃಷಿ ಬದುಕನ್ನು ನಡೆಸಿಕೊಂಡು ಹೋಗಬಹುದು ಅನ್ನೋದ್ರ ಬಗ್ಗೆ ತಮ್ಮದೇ ಆದಂತಹ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯ ಕೇಳುಗರೆ, ಇದುವರೆಗೆ ಕೋಳಿ ಮತ್ತು ಆಡು ಸಾಗಾಣಿಕೆ ಬೇಸಾಯದಲ್ಲಿನ ಅನುಭವ ಕುರಿತು ಕೊಲ್ಲಾರ ಪಟ್ಟಣದ ಈರಪ್ಪ ನಂದಪ್ಪ ಬಾಲ್ಗೊಂಡವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ ಸರುಳಿ ಅವರು. ಕೇಳುಗರೆ, ನಾಳೆ ಸಂಜೆ 6:51 ನಮ್ಮ ಕಿಸಾನವಾಣಿಯಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷಾಚರಣೆ ಸಂದರ್ಭದಲ್ಲಿ ವಿಶೇಷ ಸರಣಿ ಹಳೆಯ ಬಣ್ಣು ಇಂದಿನ ವಿಷಯ ಸಿರಿಧಾನ್ಯಗಳ ಪೋಷಕ ಮಹತ್ವ ಮೌಲ್ಯವರ್ಧನೆ ಸಂಸ್ಕರಣಾ ತಾಂತ್ರಿಕತೆ ಹಾಗೂ ಸಿರಿಧಾನ್ಯಗಳ ವ್ಯವಹಾರಕ್ಕೆ ಇರುವ ಅವಕಾಶಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಹಾರ ಪೋಷಣೆ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾಗಿರುವ ಡಾಕ್ಟರ್ ಉಷಾ ರವೀಂದ್ರ ಅವರೊಂದಿಗೆ ಸಂದರ್ಶನ ಭಾಗ 3 ಕೇಳುವರೆ ನಾಳೆ ಸಂಜೆ 6:51.